ಸಹ ಪಿತಾತ್ಮನಃ ಏವಂ ಉಕ್ತಃ ಏವಂ ಉಕ್ತಃ ನಚಿಕೇತನು ಈ ಪ್ರಕಾರವಾಗಿ ತಂದೆಯನ್ನು ಉದ್ದೇಶಿಸಿ ಹೇಳಿದ ನಂತರ ಪಿತಾತ್ಮನಃ ತಂದೆ ಸತ್ಯತಾಯೈ ಪ್ರೇಷಯಾಮಾಸ ಸತ್ಯತೆಯನ್ನು ಉಳಿಸಲಿಕ್ಕಾಗಿ ಸತ್ಯವನ್ನು ರಕ್ಷಿಸಲಿಕ್ಕಾಗಿ ಸತ್ಯತಾಯೈ ಪ್ರೇಷಯಾಮಾಸ ಮಗನನ್ನು ಕಳಿಸಿಕೊಡುವ ನಿರ್ಧಾರ ಮಾಡ್ತಾನೆ. ಆಗಿದೆಯಲ್ಲ ಭಾಷೆ ಇಲ್ಲ ಆಗಿದೆಯಲ್ಲ ಅನುಪಶ್ಯ ಯಥಾಪೂರ್ವಿ ಅದು ಭಾಷೆ ಆಗಿದೆ. ನಚ ಮೃಷಾ ಕೃತ್ವ ಕಶ್ಚಿತ್ ಅಜರಾಮರಹ ಭವತಿ ಅವನು ಹೇಳ್ತಾನೆ. ಭಾಷೆ ಆಗಿಲ್ಲ ಅನುಪಶ್ಯ ಯಥಾ ಪೂರ್ವೆ ಪ್ರತಿಪಶ್ಯ ತಥಾ ಪರೆ ಸಸ್ಯಮೇವ ಮರ್ತ್ಯ ಆಗಿದೆ. ಸಯಮ ಮುಕ್ತ ಅದನ್ನೇ ಹೇಳಿಕಿತ್ತನ್ನ ಸಯವ ಮುಕ್ತ ಪಿತಾತ್ಮನಃ ಸತ್ಯತಾಯೈ ಪ್ರೇಷಯಾಮಾಸ ಸ ಚ ಯಮಭವನಂ ಗತ್ವಾ ತಿಸ್ರೋ ರಾತ್ರಿಹಿ ಉವಾಸ ಯಮೇ ಪ್ರೋಷಿತೆ ಪುರುಷ್ಯಾಗತಂ ಯಮಂ ಯಮಂ ಅಮಾತ್ಯ ಭಾರ್ಯಾ ವಾ ಊಚುರ್ಬೋಧಯಂತಃ ಮಗನು ತಂದೆಯನ್ನು ಉದ್ದೇಶಿಸಿ ಹೇಳ್ತಾನೆ. ಗತಿಸಿ ಹೋದ ಹಿರಿಯರು ಪೂರ್ವಜರು ಋಷಿಗಳು ಅವರನ್ನು ನೋಡು, ಸದ್ಯ ಇದ್ದಂಥ ಸಾಧುಗಳನ್ನು ನೋಡು, ಎಲ್ಲರೂ ಸತ್ಯವನ್ನು ಉಳಿಸಿಕೊಂಡಿದ್ದಾರೆ, ಕೊಟ್ಟ ಮಾತಿಗೆ ಯಾರೂ ತಪ್ಪಿಲ್ಲ. ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆ, ಇದು ನಮ್ಮ ಸಂಪ್ರದಾಯ. ಈ ಸಂಪ್ರದಾಯಕ್ಕೆ ನಾವು ಹಿಂಸೆ ಪಡ್ತಾ ಇದ್ದೇವೆ ಇವತ್ತಿಗೂ ಕೂಡ. ಇದು ಸುಖ ಕೊಟ್ಟಿಲ್ಲ, ಆದರೂ ನಾವು ಇದನ್ನು ಬಿಟ್ಟಿಲ್ಲ. ನಮ್ಮ ಮಾತನ್ನು ಉಳಿಸ್ಕೋತೀವಿ, ಇದು ನಮ್ಮ ಸುಖ ಕೊಡೋದಿಲ್ಲ, ಆದರೆ ನಾವು ಮಾತನ್ನು ತಪ್ಪುವುದಿಲ್ಲ, ಕಷ್ಟದಿಂದ ಇದನ್ನು ಸಾಧಿಸ್ತೇವೆ. ಇದು ನಮಗಿವತ್ತಿಗೂ ಕಂಡು ಬರ್ತದೆ. ಪಾಕಿಸ್ತಾನದವರಿಗೂ ಜಾಗ ಕೊಟ್ಟಿವಿ, ಬಾಂಗ್ಲಾದೇಶದವರಿಗೂ ಜಾಗ ಕೊಟ್ಟಿವಿ, ಕೊಟ್ಟ ಮಾತನ್ನು ನಾವು ತಪ್ಪಲಾರೆವು, ಪುಣ್ಯಕೋಟಿ ಹೇಳಿಕೊಟ್ಟ. ಇಂತಹ ನಾಡು ನಮ್ಮ ನಾಡು. ಹೀಗಿರುವಾಗ ಇವನು ಹೋಗಿ ಜ್ಞಾಪಕ ಮಾಡ್ತಾನೆ, ನೀನು ಯಾಕೆ ಮಾತು ತಪ್ಪತೀಯ, ಯಾಕೆ ಮುಖ ಇಷ್ಟು ಸಪ್ಪೆ ಮಾಡಿಕೊಂಡಿದೀಯ, ಕಳಿಸ್ಕೊಡು ಮಾತನ್ನು, ನೀನು ಉಳಿಸಿಕೋ, ನನಗೆ ಆಶೀರ್ವಾದ ಮಾಡು ಅಂತ ಹೋಗಿ ತಂದೆಗೆ ಏವಂ ಉಕ್ತಃ. ಆವಾಗ ಪಿತಾತ್ಮನಃ ಸತ್ಯತಾಯೈ ಪ್ರೇಷಯಾಮಾಸ ತಾನು ಮಾತಾಡಿದ ಮಾತನ್ನು ಉಳಿಸಲಿಕ್ಕಾಗಿ ಪ್ರೇಷಯಾಮಾಸ ಮಗನನ್ನು ಕಳಿಸಿಕೊಡ್ತಾನೆ. ನಗನಗತ್ರ ಏನು ಕಳಿಸಿಕೊಟ್ಟಿಲ್ಲ, ಅವ ಸ್ವಲ್ಪ ದುಃಖದಿಂದಲೇ ಕಳಿಸಿದ್ದಾನೆ, ಆದರೆ ಸತ್ಯವನ್ನು ಉಳಿಸಿಕೊಳ್ಬೇಕಾಗಿದೆ. ಸ ಚ ಯಮಭವನಂ ಗತ್ವಾ ಸಹ ಸಹ ಯಾರು ಸಹ ಸಹ ನಚಿಕೇತ ಚ ಯಮಭವನಂ ಗತ್ವಾ ಅವನು ಯಮನ ಅರಮನೆಯನ್ನು ಹೋಗಿ ಸೇರ್ತಾನೆ. ಯಮಗೃಹಂ ಈ ಮನೆಯನ್ನು ಯಮನ ಮನೆಯನ್ನು ಈಗ ನಾನು ನೋಡಿಲ್ಲ ಅದು ಅರಮನೆ ಇತ್ತು ಏನು ಮನೆ ಇತ್ತು ಗೊತ್ತಿಲ್ಲ. ಈಗ ನಾವು ಹೆಂಗೆ ಹೇಳೋಣ ಯಮನ ಗೃಹ ಯಮನ ಭವನಂ. ಅವನೂ ಒಬ್ಬ ದೇವತಾ ಆಗಿದ್ದರಿಂದಾಗಿ ಅದು ಭವನಂ ಅನ್ನೋ ಶಬ್ದನ ತಂದಾರಲ್ಲಿ ಯಮಗೃಹಂ ಅನ್ಬೋದಾಗಿತ್ತು. ಯಮಭವನಂ ಗತ್ವಾ ಅಲ್ಲಿಗೆ ಹೋಗಿ ತಿಸ್ರೋ ರಾತ್ರಿ ಉವಾಸ ಮೂರು ರಾತ್ರಿಗಳನ್ನು ಅವನು ಅಲ್ಲಿ ಉಳಿಬೇಕಾಗ್ತದೆ. ಮನೆ ಒಳಗಲ್ಲ ಮನೆ ಹೊರಗೆ ಉಳಿಬೇಕಾಗ್ತದೆ. ಕಾರಣ ಕೊಡ್ತಾರೆ ಯಾಕೆ ಹೊರಗೆ ಉಳ್ಕೊಂಡ ಪ್ರೇಷಯ ಅವನು ಪ್ರೋಷಿತೆ ಯಮೇ ಪ್ರೋಷಿತೆ ಯಮನು ಹೊರಗೋಗಿದ್ದಾನೆ. ಮನೆಯಲ್ಲಿ ಯಜಮಾನರು ಇಲ್ಲದೇ ಇದ್ದಾಗ ಮನೆಯ ಯಜಮಾನ ಹೊರಗೆ ಹೋಗಿರುವಾಗ ನಾವು ಒಳಗೆ ಹೋಗಬಾರದು. ರೂಲ್ಸ್ ಎಥಿಕ್ಸ್ ಮನೆಯ ಯಜಮಾನ ಅವಕಾಶ ಕೊಟ್ಟಾಗ ಒಳಗೆ ಹೋಗಬೇಕು. ಯಜಮಾನನೇ ಇಲ್ಲ ಅಂದರೆ ಅವನು ಬರುವವರೆಗೂ ಇವನು ಹೊರಗಡೆ ಕೊಡಬೇಕಾಗ್ತದೆ. ಅವನು ಬರುವವರೆಗೂ ಅವನು ಒಂದು ಗಂಟೆಯಲ್ಲಿ ಬರ್ಬೋದು, ಒಂದು ದಿನದಲ್ಲಿ ಬರ್ಬೋದು, ಮೂರು ದಿವಸ ಬರ್ಬೋದು, ಒಂದು ವಾರ ಬರ್ಬೋದು. ಅವನು ಬರೋವರೆಗೂ ಹೊರಗಡೆ ಕೊಡಬೇಕಾಗ್ತದೆ. ತಿಸ್ರು ವಾಸ ಆದ ಕಾರಣ ಯಮೇ ಪ್ರೋಷಿತೆ. ಆನಂತರ ಏನಾಯಿತು ಪ್ರೋಷ್ಯ ಆಗತಂ ಪ್ರೋಷ್ಯ ಆಗತಂ ಹೊರಗೆ ಹೋದವನು ಬಂದನು. ಹಂಗೆ ಹೊರಗೆ ಹೋದವನು ಬಂದನು ಪ್ರೋಷ್ಯ ಆಗತಂ ಆಗತಂ ಯಮಂ ಪ್ರೋಷ್ಯ ಆಗತಂ ಯಮಂ ಹೊರಗೆ ಹೋದವನು ಯಮ ಯಾವಾಗ ಬಂದನೋ ಅವನನ್ನು ಅಮಾತ್ಯ ವಾ ಭಾರ್ಯ ಹೊರಗೆ ಇನ್ನೂ ಬರ್ತಾ ಇದ್ದಂತೆ ಹೊರಗೆನೇ ಅವನ ಅಮಾತ್ಯನೋ ಅಥವಾ ಅವನ ಹೆಂಡತಿಯೋ ಓಡಿ ಹೋಗಿ ಊಚುರ್ಬೋಧೆಯಂತಹ ಅವನ ಕಿವಿಯಲ್ಲಿ ಬೋಧನೆ ಮಾಡ್ತಾರೆ, ಏನೋ ಹೇಳ್ತಾರೆ, ಸೂಕ್ಷ್ಮವಾಗಿ ಹೇಳ್ತಾರೆ. ಊಚುರ್ಬೋಧೆಯಂತ ಅತಿ ಕೆಲವೇ ಶಬ್ದಗಳಲ್ಲಿ ಸೂಕ್ಷ್ಮವಾಗಿ ಹೇಳೋದನ್ನು ಊಚುಹು ಅಂತ ಹೇಳ್ತಾರೆ. ಊಚುರ್ಬೋಧೆಯಂತ ಆವಾಗ ಆಶ್ಚರ್ಯ ಆಗ್ತದೆ ಮನೆಗೆ, ಓಹೋ ಇದೇನಪ್ಪ ನಡೀತಾ ಇದೆ, ಅರಮನೆಯೇ ಸುಟ್ಟು ಹೋಗ್ತಾ ಇದೆಯಲ್ಲ ಅನ್ನುವ ಆಶ್ಚರ್ಯವೇ ಅವಾಗುತ್ತದೆ. ಆ ಆಶ್ಚರ್ಯಚಕಿತವಾದ ಹೇಳಿಕೆಗಳನ್ನು ಇಲ್ಲಿ ಈ ಮಂತ್ರದಲ್ಲಿ ಕೊಟ್ಟಿದ್ದಾರೆ. ಏಳನೇ ಮಂತ್ರ ವೈಶ್ವಾನರಃ ಪ್ರವಿಶತಿ ಅತಿರ್ಬ್ರಹ್ಮಾಣ ಗೃಹಾನ ಅತಿಥಿರ್ಬ್ರಾಹ್ಮಣ ಗೃಹಾನ ತಸ್ಯೇತಾ ಶಾಂತಿಂ ಕುರ್ವಂತಿ ಹರವೈ ವಸ್ವತೋಧಕಂ ವೈಶ್ವಾನರ ಪ್ರವಿಶತ್ಯತಿಥಿ ಬ್ರಾಹ್ಮಣೋ ಗೃಹಾನ ತಸ್ಯೇತಾಗುಂ ಶಾಂತಿಂ ಕುರ್ವಂತಿ ಹರವೈ ವಸ್ವತೋಧಕಂ. ಅಮಾತ್ಯನು ಬಹುಶಃ ಅಮಾತ್ಯನೇ ಇರ್ಲಿಕ್ಕೆ ಸಾಕು. ಏಕೆಂದರೆ ಹೇ ವೈವಸ್ವತ, ವೈವಸ್ವತನ ಮಗ ಯಮ, ಯಮನಿಗೆ ನೀರನ್ನು ತಗೊಂಡು ಬಾರಪ್ಪ ಅಂತ ಹೇಳೋ ಶಕ್ತಿ ಹೆಂಡತಿಗೆ ಬರೋಂಗಿಲ್ಲ. ಆ ಪವರ್ ಯಾರಿಗಿರ್ತದೆ? ಅಮಾತ್ಯನಿಗಿರ್ತದೆ. ಅಮಾತ್ಯ ಹೇಳಬಹುದು ಯಮನಿಗೆ ನೀರು ತಗೊಂಡು ಬಾ ಅಂತ. ಆಮೇಲೆ ಯಮ ಹೇಳಬಹುದು ಹೆಂಡತಿಗೆ ಏನಂತೇಳಿ, ಹೋಗಿ ನೀರು ತಗೊಂಡು ಬಾ ಅಂತ. ಆದರೆ ಈ ಹೆಂಡತಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅವನ ಮಕ್ಕಳಂತೂ ಇದ್ರೆಲ್ಲ ಗೊತ್ತಿಲ್ಲ. ಯಮನ ಮಕ್ಕಳು ಎಲ್ಲೂ ಪುರಾಣದಲ್ಲಿ ಬಂದಿಲ್ಲ. ಗೊತ್ತಿಲ್ಲ. ಅಂದರೆ ಅಲ್ಲಿ ಇದ್ದವರು ಅಮಾತ್ಯ, ಭಾರ್ಯ, ಯಮ ಮೂರೇ ಇದ್ದಾರೆ. ವೈಶ್ವಾನರಹ ಪ್ರವಿಶತಿ ಬೋಧಯಂತಹ ಯಾರು? ಅಮಾತ್ಯ ಅಥವಾ ಭಾರ್ಯ ಅವನ ಕಿವಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ವೈಶ್ವಾನರಹ ಪ್ರವಿಶತಿ ಅತಿಥಿ, ಅತಿಥಿ ವೈಶ್ವಾನರಹ ಪ್ರವಿಶತಿ. ವೈಶ್ವಾನರ ಅಂದರೆ ಅಗ್ನಿ, ಅಗ್ನಿಯು ಅತಿಥಿ ರೂಪದಲ್ಲಿ ಬಂದಿದ್ದಾನೆ. ಅದಕ್ಕೆ ಸುಡ್ತಾ ಇರೋದು. ವೈಶ್ವಾನರಹ ಅತಿಥಿ ವೈಶ್ವಾನರಹ ಪ್ರವಿಶತಿ. ವೈಶ್ವಾನರನು ಅತಿಥಿ ರೂಪದಲ್ಲಿ ಪ್ರವೇಶವಾಗಿದ್ದಾನೆ. ಅವನು ಎಂತಹ ಅತಿಥಿ? ವೈಶ್ವಾನರ ಹೌದು, ಅನೇಕ ಥರ ವೈಶ್ವಾನರ ಇರುವುದಿಲ್ಲ. ಆದರೂ ಬ್ರಾಹ್ಮಣ ವೈಶ್ವಾನರ ಅತಿಥಿ ರೂಪೇಣ ಪ್ರವಿಶತಿ. ಒಬ್ಬ ಬ್ರಹ್ಮಚಾರಿ ಬಂದಾನೆ. ಎಲ್ಲಿ ಬಂದಾನೆ? ನಮ್ಮ ಮನೆಗೆ, ಗೃಹ. ಹೀಗಾಗಿ ತಸ್ಯ ಏತಾಗುಂ ಶಾಂತಿಂ ಕುರುವಂತಿ, ಅವನು ಬೆಂಕಿ ರೂಪದಲ್ಲಿ ಬಂದಿದ್ದಾನೆ, ಅವನಿಗೆ ನೀನು ಶಾಂತಿಯನ್ನು ಮಾಡಬೇಕು. ಅಮಾತ್ಯ ಸಲಹೆ ಕೊಡ್ತಾನೆ, ಇದಕ್ಕಾಗಿ ನೀರನ್ನು ತರಿಸು. ಯಾರ ಕಡೆ ತರಿಸ್ತೀಯೋ ಅವ್ರ ಕಡೆ ತರಿಸು. ಉದಕಂ ಹರ, ಹರ ಶೀಘ್ರವಾಗಿ ನೀನು ನೀರನ್ನು ತರಿಸು. ಹೇ ವೈವಸ್ವತ ಶಾಂತಿಂ ಕುರುವಂತಿ, ತಂದು ಶಾಂತಿಯನ್ನು ಮಾಡು, ಅಂದರೆ ಅತಿಥಿಯನ್ನು ಶಾಂತಗೊಳಿಸು. ಏನಿದ್ರೊಳಗೆ ಸೈನ್ಸ್ ಇದೆ. ಯಾರೇ ಅತಿಥಿಗಳು ಮನೆಗೆ ಬಂದಾಗ ಆಗಿನ ಕಾಲಮಾನದಲ್ಲಿ ದೀರ್ಘವಾದ ಪ್ರಯಾಣವನ್ನು ಮಾಡಿ ಬಂದಿರ್ತಾರೆ. ನಡೆಯೋದು ಅಷ್ಟು ದೀರ್ಘಕಾಲದ ಪ್ರಯಾಣ ಮಾಡಿ ಬಂದಾಗ ಜಠರಾಗ್ನಿ ಅಂತ ಬಂದಿರ್ತದಲ್ಲ, ಪ್ರಾಣಪಾನ ವ್ಯಾನ ಉದಾನ ಸಮಾನ, ಸಮಾನ ಸಮಾನ. ಇದು ಡೈಜೆಸ್ಟಿವ್ ಸಿಸ್ಟಮ್. ಈ ಸಿಸ್ಟಮ್ ಏನಿದೆಯಲ್ಲೋ ಪಾಚಕ ಶಕ್ತಿ, ಆ ಪಾಚಕ ಶಕ್ತಿ ಜಠರಾಗ್ನಿ ಅಂತ ಕರೀತಾರೆ. ಅದು ವೈಶ್ವಾನರ ಅಂತ ಇಲ್ಲಿ ಕರೆದಿದ್ದಾರೆ. ಈ ಇಷ್ಟೊಂದು ನಡೆದಾಡಿ ಬಂದ ಮೇಲೆ ವೈಶ್ವಾನರ ಶಾಂತ ಆಗಿರ್ತಾನೋ ಏನೋ, ಜಾಗೃತ ಆಗಿರ್ತಾನೆ. ಆ ಜಾಗೃತನಾಗಿ ವೈಶ್ವಾನರಲ್ಲಿ ಕುಳಿತಿರುವಾಗ ಹೊಟ್ಟೆಯಲ್ಲಿ ಒಳಗೆ ಬಾ ಅಂತ ಕರೆದ ಹೋದರೆ ಅವನು ಹೊರಗಡೆನೇ ಕೊಡಬೇಕಾಗ್ತದೆ. ಮೂರು ದಿನಗಳು ಬರದೇ ಇದ್ದಾಗ ಅವನು ಹೊರಗಡೆ ಕೂತ್ಕೊಂಡಾದ್ರೆ ಜಠರಾಗ್ನಿ ಎಷ್ಟು ಉಗ್ರನಾಗಿರ್ಬೋದು. ಅಷ್ಟು ಉಗ್ರನಾಗಿದ್ದರಿಂದಾಗಿ ಅರಮನೆ ಸುಟ್ಟು ಹೋಗುವ ಥರ ಕಾಣಿಸ್ತಾ ಇದೆ. ಹೀಗಾಗಿ ವೈಶ್ವಾನರನ್ನು ಶಾಂತಿಗೊಳಿಸೋದು ಹೇಗೆ? ಹಸ್ತ ಪ್ರಕ್ಷಾಲನ, ಪಾದ ಪ್ರಕ್ಷಾಲನ, ಆಸನ ಗ್ರಹಣ ಎಲ್ಲ ಮಾಡಬೇಕು. ಕೈ ತೊಳಸ್ಬೇಕು, ಕಾಲು ತೊಳಸ್ಬೇಕು, ನೀರನ್ನು ಕಣ್ಣಿಗೆ ಹಚ್ಕೊಂಡು ಕ್ಷಮಾ ಕೇಳಬೇಕು, ಆಮೇಲೆ ಒಳಗೆ ಬನ್ನಿ ಕರ್ಕೊಂಡೋಗಿ ಆಸನ ಹಾಕಿ ಕೂಡಿಸ್ಬೇಕು. ಬರೀ ಇದಾತಲ್ಲ, ಮೊಟ್ಟ ಮೊದಲಿಗೆ ನೀರು ಕೊಡಬೇಕು. ಏಕೆಂದರೆ ಯಾರಿದ್ದಾರೆ ಒಳಗೆ? ಅಗ್ನಿ. ಅಗ್ನಿಯನ್ನು ಶಾಂತಿ ಹೆಂಗೆ ಮಾಡ್ತೀರಿ? ನೀರು. ಹೊರಗಡೆ ಪಾದ ಪ್ರಕ್ಷಾಲನ ಆಯಿತು, ಹಸ್ತ ಪ್ರಕ್ಷಾಲನ ಆಯಿತು, ಕ್ಷಮಾನೂ ಕೇಳ್ಕೊಂಡ್ವಿ, ಅಲ್ಲಿಗೆ ಮುಗಿಯೋದಿಲ್ಲ. ಅವನಿಗೆ ಉದಕಂ, ಅವನಿಗೆ ನೀರನ್ನು ಕೊಡಬೇಕು. ಆಮೇಲೆ ಪ್ರಾರ್ಥನೆ ಮಾಡಬೇಕು. ಸಿಟ್ಟು ಕೇಳಬೇಡಪ್ಪ, ನಮ್ಮ ಮೇಲೆ ಶಾಪ ಕೊಡಬೇಡ, ನಮ್ಮ ಪಾಪಗಳನ್ನು ನಷ್ಟ ಮಾಡು ಅಂತ ಎಲ್ಲ ಅವನಿಗೆ ಪ್ರಾರ್ಥನೆ ಮಾಡ್ಕೋಬೇಕು. ಹೀಗೆ ಕಠೋಪನಿಷತ್ತಿನಲ್ಲಿ ದೈನಂದಿನ ವ್ಯವಹಾರವು ಹೇಗಿರಬೇಕು, ಗೃಹಸ್ಥರ ವ್ಯವಹಾರ ಹೇಗಿರಬೇಕು, ಬ್ರಹ್ಮಚಾರಿಗಳ ವ್ಯವಹಾರ ಹೇಗಿರಬೇಕು, ಅಪ್ರತ್ಯಕ್ಷವಾಗಿ ಇವೆಲ್ಲವನ್ನು ಹೇಳಿಕೊಟ್ಟಿದ್ದಾರೆ. ಬ್ರಹ್ಮಚಾರಿ ವ್ಯವಹಾರ ಏನು ಸ್ವಾಮಿ? ಇಲ್ಲಿ ಅವನದು ವ್ಯವಹಾರ ಇದೆ, ಅವನ ಕೆಲವು ಮೌಲ್ಯಗಳನ್ನು ನಾವು ಗುರುತಿಸಬೇಕು. ನಾನು ದೂರದಿಂದ ಬಂದೇನಿ, ಮರ್ತ್ಯಲೋಕದಿಂದ ಬಂದೇನಿ ಅಂತ ಯಾವುದೇ ಹಠವನ್ನು ಮಾಡಿ ಅರಮನೆ ನುಗ್ಗಿ ಒಳಗಡೆ ಹೋಗಲಿಲ್ಲ, ನೀರೆಲ್ಲದ ಅಲ್ಲಿ ಹುಡುಕೊಳ್ಳಿಲ್ಲ, ಅದು ಈ ಬ್ರಹ್ಮಚಾರ್ಯ ಧರ್ಮ ಅಲ್ಲ. ಬ್ರಹ್ಮಚಾರ್ಯ ಧರ್ಮ ಏನಂದರೆ ಭಗವತಿ ಭಿಕ್ಷಾಂದೇಹಿ, ಇನ್ನಿನಗೂ ಆ ಮನೆಗೂ ಇನ್ನು ಬೇರೆ ಯಾವ ಸಂಬಂಧವೂ ಇಲ್ಲ, ಆ ಗೃಹಸ್ಥರಿಗೂ ನಿನಗೂ ಯಾವ ಸಂಬಂಧವೂ ಇಲ್ಲ. ಹಸಿವಾದಾಗ ಎರಡು ತುತ್ತು ಅನ್ನಕ್ಕಾಗಿ ಹೋಗಬೇಕಷ್ಟೇ. ಅಷ್ಟು ವಿನಮ್ರತೆಯಿಂದ ಮತ್ತು ವಿಧೇಯನಾಗಿ ನೀನು ಅವ್ರ ಜೊತೆ ನಡ್ಕೋಬೇಕು. ಬ್ರಹ್ಮಚಾರಿ ನಮ್ಮ ನಚಿಕೇತ ಅದೇ ರೀತಿ ನಡ್ಕೊಂಡಿದ್ದಾನೆ. ಯಾರ ಮೇಲೂ ಯಾವ ಒತ್ತಡವನ್ನು ತಂದಿಲ್ಲ. ಚುಪ್ಚಾಪ್ ತನ್ನಷ್ಟಕ್ಕೆ ಬಂದು ಯಜಮಾನ್ ಇಲ್ಲ ಅಂದ ತಕ್ಷಣ ಹೊರಗಡೆ ಕಾಯ್ಕೊಂಡು ಕೂತ್ಕೊಂಡಿದ್ದಾನೆ. ಅದು ಬ್ರಹ್ಮಚಾರಿ ಧರ್ಮ. ಇನ್ನು ಗೃಹಸ್ಥರ ಧರ್ಮ ಏನು? ತತ್ಕ್ಷಣವೇ ಇಂತಹ ಸನ್ನಿವೇಶ ಒದಗಿದಾಗ ತತ್ಕ್ಷಣವೇ ನೀರನ್ನು ತಂದು ಹಸ್ತ ಪಾದ ಪ್ರಕ್ಷಾಲನ ಮಾಡಿ ತೊಳೆದು ಒಳಗೆ ಕರ್ಕೊಂಡು ಹೋಗಿ ಅವ್ರಿಗೆ ಕುಡಿಲಿಕ್ಕೆ ನೀರು ಕೊಡಬೇಕು. ಭಾರತ ದೇಶದಲ್ಲಿ ಈ ಅತಿಥಿ ದೇವೋ ಭವ ಅನ್ನುವಂಥ ಏನು ವಾಕ್ಯ ಇದೆ, ಚಾಚು ತಪ್ಪದೆ ಇವತ್ತಿನವರೆಗೂ ನಡ್ಕೊಂಡು ಬಂದಿದೆ. ಮನೆಯಲ್ಲಿ ಎಷ್ಟೇ ಕಷ್ಟ ಇರಲಿ, ಲೋಟ ನೀರಿಗೆ ಯಾರೂ ಇಲ್ಲ ಅನ್ನೋದಿಲ್ಲ. ಅದ್ರ ಕೆಲವು ಸಲ ಎಳನೀರು ಕೊಡ್ತಾರೆ, ಕೆಲವು ಸಲ ಮಜ್ಜಿಗೆ ಕೊಡ್ತಾರೆ, ಕೆಲವು ಸಲ ಬೆಲ್ಲ ಮಜ್ಜಿಗೆ ಕೊಡ್ತಾರೆ. ರಾಪ್ ರಾಪ್ ಅಂತಂದು ಸಿಗ್ತದೆ. ರಾಪ್ ಏನು ಹೇಳ್ತೀರಿ ನೀವು? ಕಬ್ಬು ಕಬ್ಬಿನ ಗಾಣ ಜೋನಿ ಬೆಲ್ಲ ಅಂತಾರೆ ಅವರು. ಅಂದ್ರೆ ಕಾಕಂಬಿ. ಹಾ, ಕಾಕಂಬಿ, ಕರೆಕ್ಟ್, ಕಾಕಂಬಿ. ಹಾ, ಜೋನಿ, ಅದಕ್ಕೆ ಜೋನಿ ಬೆಲ್ಲ. ಎಲ್ಲ ಒಂದಾದ ಕೆನೆ ಆತಂದ್ರೂ ಗಟ್ಟಿ ಆಗ್ತದೆ. ಕೆನೆ ಆಗೋ ಪೂರ್ವದಲ್ಲಿ ಸ್ವಲ್ಪ ಭಾಗ ಜೋನಿ ಇರ್ತದೆ, ಅದ್ರ ಕೆಳಗೆ ಬೆಲ್ಲ ಮಾಡಲಿಕ್ಕೆ ರಾಪ್ ಇರ್ತದೆ. ಅದು ಇವರೆಲ್ಲ ನಾರ್ತ್ ಕೆನಡಾದವರು. ಜೋನಿ ಬೆಲ್ಲ ಅಥವಾ ಗಟ್ಟಿ ಬೆಲ್ಲಗಳು ರುಚಿರ್ತದೆ. ಕೆನೆ ಅಲ್ವಾ, ಭಾರಿ ರುಚಿರ್ತದೆ. ಒಂಥರ ಕೆನೆ ಮತ್ತು ಬೆಲ್ಲ ಮಿಕ್ಸ್ ಮಾಡಿದ್ರೆ ಹೆಂಗಿರ್ತದೆ, ಹಂಗಿರ್ತದೆ ಟೇಸ್ಟ್, ಭಾರಿ ರಿಚ್ ಅದು. ಸಿಗುತ್ತದೆ. ಅದನ್ನು ಕೊಟ್ಟು ನೀರು ಕೊಟ್ಟು ಆದಿತ್ಯವನ್ನು ಮಾಡ್ತಾರೆ. ನಮ್ಮಲ್ಲಿ ನಡ್ಕೊಂಡು ಬಂದು ಇವತ್ತಿಗೂ ಅಂದರೆ ಈಗ ಹಾಲು ನೀರು ಕೊಡೋಂಗಿಲ್ಲ, ಚಾ ಬೇಕಾ ಕಾಫಿ ಬೇಕಾ ಏನು ಗೊತ್ತೀರಿ? ಎಲ್ಲರ ಮನೆಯಲ್ಲಿ ಕಾಮನ್ ಅದು, ಚಾ ಬೇಕಾ ಕಾಫಿ ಬೇಕಾ? ನಮ್ಮ ಮಾಮಾಜಿ ಹಿಂಗ್ ಕೈ ಮಾಡ್ಬಿಟ್ರೆ ಮುಗೀತು, ಅದು ಚಾ ಬೇಕಾ ಕಾಫಿ ಬೇಕು. ಸೊ ಶಾಂತಿ ಅಂದ್ರೆ ಮೊದಲು ಅವನು ಶಾಂತಿಗೊಳಿಸ್ರಂತೆ, ಅತಿಥಿ ಬಂದಿರ್ತಾನಲ್ಲ ಅವನು ಸಮಾಧಾನ ಮಾಡ್ರಿ ಮಾತಿನಿಂದ ಕೃತಿಯಿಂದ. ಮೊದಲು ಅವನು ಸಮಾಧಾನ ಮಾಡ್ರಿ. ಅತಿಥಿ ಏನಾದರೂ ಉಗ್ರನಾಗ್ಬಿಟ್ಟ ಅಂತಂದರೆ ಆ ವೈಶ್ವಾನರ ಸುಟ್ಟಾಗ್ಬಿಡ್ತಾನೆ. ಅದಕ್ಕೆ ಮೊದಲು ಅವನು ಶಾಂತಿಯನ್ನು ಮಾಡ್ರಿ. ಸೊ ಹೋಗು ನೀರನ್ನು ತಗೊಂಡು ಬಾ ಅಂಥೇಳಿ ಅಮಾತ್ಯ ಹೇಳಿರಬಹುದು. ಆ ನಂತರ ಭಾರ್ಯಾಗೆ ಯಮನು ಹೇಳಿರ್ತಾನೆ, ಅವಳು ನೀರು ತಂದು ಕೊಡ್ತಾಳೆ, ಅವನ ಪಾದಗಳನ್ನು ತೊಳೆದು ಒಳ ಕರ್ಕೊಂಡ್ಬಂದು ಅವನಿಗೆ ಕುಡಿಲಿಕ್ಕೆ ನೀರನ್ನು ಕೊಟ್ಟಿರಬಹುದು. ನಂತರ ಇಬ್ಬರದು ಮಾತುಕತೆ ಸಂವಾದ ಶುರುವಾಗ್ತದೆ. ವೈಶ್ವಾನರಃ ಅಗ್ನಿರೇವ ಸಾಕ್ಷಾತ್ ಪ್ರವಿಶ್ಯತಿ ಅತಿಥಿ ಸ ಬ್ರಾಹ್ಮಣ ಅಲ್ಲ ಸನ್ ಬ್ರಾಹ್ಮಣ ಗೃಹಾಂದಹನ್ನಿವ ತಸ್ಯ ದಾಹಂ ಶಮಯಂತ ಇವ ಅಗ್ನೇ. ಈ ಅಗ್ನೇ ಏತಾಂ ಪಾದ್ಯಾಸನಾದಿ ದಾನಲಕ್ಷಣಾಂ ಶಾಂತಿಂ ಕುರ್ವಂತಿ ಸಂತಃ ಅತಿಥೇ ಯತಃ ಅತಃ ಹರಾಹರ ಹೇ ವೈವಸ್ವತ ಉದಕಂ ನಚಿಕೇತಸೇ ಖಾದ್ಯಾರ್ಥಂ ಯತಶ್ಚ ಆಕರಣೇ ಪ್ರತ್ಯ ಅಕರಣೇ ಪ್ರತ್ಯವಾಯಃ ಶ್ರೂಯತೆ. ಹೇ ವೈಶ್ವಾನರಃ ಅಗ್ನಿರೇವ. ವೈಶ್ವಾನರಾದರು ಯಾರಪ್ಪ? ಸಾಕ್ಷಾತ್ ಅಗ್ನಿ. ಆ ಅಗ್ನಿಯು ಪ್ರವಿಶ್ಯತಿ ಅತಿಥಿ, ಅತಿಥಿ ರೂಪದಲ್ಲಿ ಅಗ್ನಿಯು ಪ್ರವೇಶವಾಗಿದ್ದಾನೆ. ಅಷ್ಟೇ ಅಲ್ಲ, ಸನ್ ಬ್ರಾಹ್ಮಣ ಅವನು ಅಷ್ಟೇ ಅಲ್ಲ, ಮತ್ತವನವರು ಯಾರಿದ್ದಾನೆ ಅವನು ಬ್ರಾಹ್ಮಣ ಅತಿಥಿ ಪ್ರವೇಶ ಆಗಿದ್ದಾನೆ. ವಿಶೇಷ ಬ್ರಾಹ್ಮಣ ಅತಿಥಿ ಯಾಕಂದರೆ ಅವನು ವೈದಿಕನಾಗಿರ್ತಾನೆ. ವೇದಾಧ್ಯಯನ ಇದು ಹೈಯೆಸ್ಟ್ ತಪಸ್ಸಂತ ಪರಿಗಣಿಸಲ್ಪಟ್ಟಂಥ ಕಾಲ, ಹೈಯೆಸ್ಟ್ ವೇದಾಧ್ಯಯನದಲ್ಲಿ ತೊಡಗಿಲ್ಲಾದರೆ ಹ್ಯಾಟ್ಸ್ ಆಫ್ ಅಂತ ಎಲ್ಲರೂ. ಈಗಿನ ವೇದಾಧ್ಯಯನ ಹೆಂಗಂದರೆ ಯೂಸ್ಲೆಸ್ ಬ್ರಹ್ಮಚಾರಿ ವಿಲ್ ಬಿ ಇನ್ ದಿ ವೇದಾಧ್ಯಯನ. ಎಲ್ಲಿಯೂ ಸಲ್ಲದವರು ಇಲ್ಲಿ ಸಲ್ಲುವರು ಅಂತೇಳಿ ಒಂದೊಂದು ನೋಡವು ಹೆಂಗೆ ಒಂದಕ್ಕೆ ಓದ್ಲಿಕ್ಕೆ ಬರೋಂಗಿಲ್ಲ, ಒಂದಕ್ಕೆ ಬರೀಲಿಕ್ಕೆ ಬರೋಂಗಿಲ್ಲ, ಯಾವ ಸರಿಯಾಗಿ ಉಚ್ಚಾರ ಮಾಡಿ ಬರೋಂಗಿಲ್ಲ. ಎಷ್ಟೋ ಸಲ ಕೇಳ್ತಾರೆ, ಸ್ವಾಮೀಜಿ ನಮ್ಮ ಹುಡುಗನ ವೇದ ಪಾರ್ಸಲ್ ಹಾಕಬೇಕು ಅಂತ ಮಾಡ್ಯಾವೆ, ಯಾಕಪ್ಪ ಏನು ಏನು ಓದೋದಿಲ್ಲ ಸ್ವಾಮಿ, ಸ್ಕೂಲಿಗೆ ಹೋಗೋದಿಲ್ಲ, ಪಿರಿ ಪಿರಿ ಪಿರಿ ತಿರುಗಾಡ್ತಿರ್ತಾನೆ, ಅಂದರೆ ಗುಡ್ ಫಾರ್ ನಥಿಂಗ್, ಗುಡ್ ಫಾರ್ ನಥಿಂಗ್ ತಂದು ವೇದ ಪಾರ್ಸಲ್ ನೀವುಂಟು ಅಲ್ಲಿ ಆಚಾರ ಉಂಟು ಹೋಗಿ ಅವ್ರ ಹತ್ರ ಕೇಳ್ಕೊಂಡು ಕಳಿಸ್ಬಿಡ್ತಾನೆ. ಅಂದರೆ ಆ ಮಟ್ಟಕ್ಕೆ ಬಂದಿದೆ ಈಗ. ಬಟ್ ದೋಸ್ ಡೇಸ್ ವೇದಾಧ್ಯಯನ ಅನ್ನುವಂಥದ್ದೇನಿದೆಯೋ ಅತಿ ಮಹತ್ತರವಾದ ಸ್ಥಾನವನ್ನು ಕೊಡಲಾಗಿತ್ತು ಆ ಸ್ಥಾನಕ್ಕೆ. ಹೀಗಾಗಿ ಸಣ್ಣ ಬ್ರಾಹ್ಮಣ ಗೃಹಾನ್ ದಹನ್ ಇವ, ಗೃಹಾನ್ ದಹನ್ ಇವ, ಆ ಸಣ್ಣ ಬ್ರಾಹ್ಮಣ ಬ್ರಾಹ್ಮಣ ಅತಿಥಿಯಾಗಿ ಬಂದು ಮನೆಯನ್ನೇ ಸುಟ್ಟು ಬಿಡುತ್ತಾನೋ ಏನೋ ಅನ್ನೋ ಹಾಗೆ. ಗೃಹಾನ್ ದಹನ್ ಇವ, ಮನೆಯನ್ನು ಸುಡ್ತಾ ಇದ್ದಂತೆ. ಹೀಗಾಗಿ ತಸ್ಯ ದಾಹಂ ಶಮಯಂತ, ಅವನ ಆ ಅಗ್ನಿ ದಾಹ ಅವನ ನಾಲಿಗೆ ಚಾಸ್ತಿರ್ತಾನೆ. ಮುಂಡುಕ ಉಪನಿಷತ್ತನ್ನು ಹೇಳ್ತಾರೆ, ವೈಶ್ವಾನರ ಜಾಗೃತ ಆಗಿಬಿಟ್ಟಂದರೆ ಅವನ ನಾಲಿಗೆ ಚಾಸ್ತಾನೆ, ಶಬ್ದ ಮಾಡ್ತಾನೆ, ಭುರ್ ಭುರ್ ಭುರ್ ಭುರ್ ಭುರ್ ಶಬ್ದ ಮಾಡ್ತಾನೆ, ಮಾಡಿ ಕಲರ್ ಕಲರ್ ಕಲರ್ ನಾಲಿಗೆಗಳನ್ನು ಚಾಸ್ತಾನೆ. ಇವನಿಗೆ ಅಲ್ಲಿ ಅನೇಕ ಬಣ್ಣ ಬಣ್ಣಗಳಿಂದ ಕೂಡಿದ ನಾಲಿಗೆಗಳು ನೋಡಿರೋ ಇಲ್ಲ ಇಲ್ಲನ ಸೌದೆ ಹಚ್ಚಾರಿ ನಿಮ್ಮ ಮನೆಯಾಗೆ ಸೌದೆ ಹಚ್ಚಾರಿಲ್ಲ? ಆ ಸೌದೆ ಹಚ್ಚಿದಾಗೆ ಗಾಳಿ ಬೀಸ್ತಂತಂದ್ರೆ ಅದು ನಾಲಿಗೆ ಚಾಸ್ತದಿಲ್ಲ? ಹಾಂ, ಮತ್ತು ಇಲ್ಲಂತಿಲ್ಲ, ಅವು ನಾಲಿಗೆ ಬೇರೆ ಬೇರೆ ಕಲರ್ ಇರ್ತಾವೆ, ನೀಲಿ ಇರ್ತದೆ, ಕೆಂಪು ಇರ್ತದೆ, ಹಳದಿ ಇರ್ತದೆ, ಬೇರೆ ಬೇರೆ ಬಣ್ಣದ ನಾಲಿಗೆ ಚಾಸ್ತಾವೆ. ಗೊತ್ತಾ ನಿಮಗೆ ಅವು ಯಾವ್ಯಾವ ಬಣ್ಣದ ನಾಲಿಗೆ ಚಾಸ್ತಾವೆ? ಆ ಹಸಿವಾಗಿರ್ತದೆ. ಗುಲಾಬ್ ಜಾಮೂನ್ ಬೇಕು ಅನಿಸಿದಾಗ ನಾಲಿಗೆ ಬೇರೆ ಕಲರ್ ಇರ್ತದೆ, ಹ್ಞೂನ್ರಿ ಸುಳ್ಳಲ್ಲ. ಸ್ವೀಟ್ ಬೇಕಂದಾಗ, ರೊಟ್ಟಿ ಬೇಕಂದಾಗ, ಅನ್ನ ಬೇಕಂದಾಗ, ಸಾಂಬಾರು ಬೇಕಂದಾಗ ಬೇರೆ ಬೇರೆ ಅನ್ನ, ಆವಾಗ ಆ ನಾಲಿಗೆ ಬಣ್ಣಕ್ಕೆ ತಕ್ಕಂತೆ ಅದಕ್ಕೆ ಆಹಾರ ಹಾಕ್ತಿರ್ಬೇಕು. ನೀವು ಎಲ್ತಂಗೆ ಆಹಾರ ಹಾಕೋದ್ರಲ್ಲಿ ನೀವು ಶಬ್ದ ಮಾಡೋದು ಬಿಡೋದಿಲ್ಲ, ಅದು ಬುರು ಬುರು ಬುರು ಬುರು ಬುರು ಬುರು ಶಬ್ದ ಮಾಡ್ತದೆ. ಹಾಂ ಹೌದು, ಅದನ್ನ ಹಿಂಗೆ ಅವು ಕಟ್ಟಿಗೆನ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹೊಂದಿಸ್ತಾರೆ ನೋಡ್ರಿ. ಆವಾಗ ಆ ಸಂದಿನಿಂದ ಗಾಳಿ ಹೊಕ್ಕೊಂತು ಅಂತಂದರೆ ಶಬ್ದ ಮಾಡ್ತದೆ. ಅದು ಗಾಳಿ ಶಬ್ದ ಅಲ್ಲ ಅಂತ ಹೇಳ್ತು, ಅದು ಅಗ್ನಿ, ಅಗ್ನಿನೇ ಹಂಗೆ ಶಬ್ದ ಮಾಡ್ತಾನೆ. ಹೀಗಾಗಿ ಅವನಿಗೆ ನಾವು ಶಮಯಂತ, ಆ ಅಗ್ನಿಯ ದಾಹವನ್ನು ಶಾಂತಗೊಳಿಸಬೇಕು. ಈತಾಂ ಇವ ಅಗ್ನೇಹೇ ಈತಾಂ, ಹೇಗೆ ಉಪಾ ಸಮಾಧಾನ ಮಾಡಬೇಕು? ಪಾದ್ಯ ಆಸನಾದಿ ದಾನ ಲಕ್ಷಣ. ಈಗ ಅರ್ಥ ಆಯ್ತಲ್ಲ, ಜನರಲಿ ಈಗಿನ ಕಾಲ ಸಾಮಿಜನಕ್ಕೆ ಕರೆಸ್ಕೊಂಡ ಮೇಲೆ ಕರೆಸ್ಕೊಂಡು ಕೂಡಿಸಿ ಎಲ್ಲ ಮಾಡಿ ಸ್ವಾಮಿ ಭಜನೆ ಹೇಳಿ ಸತ್ಸಂಗ ಮಾಡಿರಿ ಪ್ರಶ್ನೋತ್ತರ ಮಾಡಿರಿ ಅಂತ ಎಲ್ಲನೂ ಮಾಡಿಸಿಕೊಂಡ ಮೇಲೆ ಆಮೇಲೆ ಊಟ ಮಾಡಿ ಹೋಗಬೇಕಾದ್ರೆ ಫಲ ತಾಂಬೂಲ ದಕ್ಷಿಣ ಎಲ್ಲ ಕೊಡ್ತಾರೆ. ಹೌದಾ? ಅಂದರೆ ನೀವು ಮಾಡಿದ್ದಕ್ಕೆ ನಾವು ನಿಮಗೆ ಕೊಟ್ಟಿವಿ ತಗೊಳ್ರಿ. ಆದರೆ ಸಾಂಪ್ರದಾಯಿಕ ಪದ್ಧತಿ ಹಾಗಲ್ಲ, ಮೊಟ್ಟ ಮೊದಲಿಗೆ ಕೊಟ್ಟುಬಿಡಬೇಕು. ಅವ್ರ ಮುಂದೆ ಏನು ಮಾಡ್ತಾರೋ, ಕೂಡ್ತಾರೋ, ಎದ್ದು ಹೋಗ್ತಾರೋ, ಪೇಜಾವ ಶ್ರೀಗಳು ಹೆಂಗೆ ಮಾಡಿದ್ರಲ್ಲಿ ದಾಡ್ದು ನೋಡಿದ್ರಲ್ಲಿ ಬಂದರು, ಕೂತ್ಕೊಂಡ್ರು, ಇವ್ರು ಕೊಟ್ಟರು, ತಗೊಂಡ್ರು, ಹೋದ್ರು. ನಮ್ಮಲ್ಲಿ ಹಂಗೆ ಇಲ್ಲ ಇಲ್ರಿ. ಸಾರ್ವಜನಿಕ ಕರೆಸೇವಿದ್ರ ಅರ್ಥ ಅವ್ರು ಎಲ್ಲ ಮಾಡಬೇಕು, ಭಜನೆಯೂ ಮಾಡಬೇಕು, ಪ್ರಶ್ನೋತ್ತರನೂ ಮಾಡಬೇಕು, ಸತ್ಸಂಗನೂ ಮಾಡಬೇಕು, ಎಲ್ಲ ಮಾಡಬೇಕು. ಹ್ಞೂ ರೀ, ಎಲ್ಲ ಮಾಡಬೇಕು, ಎಲ್ಲರೂ ಸಮಾಧಾನ ಮಾಡಬೇಕು, ಎಲ್ಲರೂ ಶಾಂತಿಗೊಳಿಸ್ಬೇಕು, ಎಲ್ಲರಿಗೂ ತೃಪ್ತಿ ಮಾಡಬೇಕು. ಅವ್ರಿಗೆಲ್ಲ ತೃಪ್ತಿ ಅಲ್ಲ, ಆ ಸ್ವಾಮೀಜಿ ಬಂದು ಸಾರ್ಥಕ. ಆವಾಗ ತೊಗಲ ತಾಂಬೂಲ ತಟ್ಟೆ ಬಟ್ಟೆ ಎಲ್ಲ ತಂದು ಕೊಟ್ಟು ನೋಡಿ ಹೇಳ್ತಾರೆ. ಮೊಟ್ಟ ಮೊದಲಿಗೆ ಪಾದ್ಯ ಪಾದ ಪೂಜೆ, ಆಸನಾದಿ ಆಸನ, ಸರಿಯಾದ ಆಸನವನ್ನು ಕೊಟ್ಟು ಪಾದ ಪೂಜೆಯನ್ನು ಮಾಡಿ ಆನರೆ ದಾನ ಮತ್ತು ಏನು ಫಲ ತಾಂಬೂಲ ದಕ್ಷಿಣ ಏನು ಕೊಡಬೇಕು ಕೊಟ್ಟು ಆ ದಾನ ಲಕ್ಷಣಾನ್ ಶಾಂತಿ ಕುರುವಂತಿ ಈ ಮೂಲಕವಾಗಿ ಅವರನ್ನು ಶಾಂತಗೊಳಿಸಬೇಕು. ಮುಂದೇನು ಶಾಂತಗೊಳಿಸಿದ ಮೇಲೆ ಸಂತಹ ಅತಿಥೇ ಯತಃ ಅಥೋ ಹರ ಆಹರ ಹೇ ವೈವಸ್ವತ ಉದಕಂ ಹೇ ವೈವಸ್ವತನೇ ಅಂದರೆ ಯಮ ಹೇ ವೈವಸ್ವತನೇ ಉದಕಂ ಹರಾಹರ ಹೋಗು ಅತಃ ಹರ ಆಹರ ಎರಡು ಶಬ್ದವಲ್ಲಿ ಅತಃ ಹರ ಆಹರ ಹರ ಮೊದಲನೇ ಹರ ಅವಸರ ಮಾಡೋದು ಹೋಗು ಹೋಗು ಹೋಗು ಹೋಗು ಎರಡನೇ ಆಹಾರ ತಗೊಂಡು ಬಾ ಹರ ಆಹಾರ ಹೋಗು ಹೋಗು ಬೇಗ ಹೋಗು ಆಹಾರ ನೀರನ್ನು ತಗೊಂಡು ಬಾ ಹೇ ವೈವಸ್ವತ ಉದಕಂ ಆಹಾರ ಯಾಕಪ್ಪ ನೀರು ತುಂಬ ಅಂತ ಹೇಳ್ತೀರಿ ನನಗೆ ನಚಿಕೇತಸೇ ಪಾದ್ಯಾರ್ಥಂ ನಚಿಕೇತನ ಪಾದಗಳನ್ನು ತೊಳೆಯಲಿಕ್ಕಾಗಿ ನೀರನ್ನು ತಗೊಂಡು ಬಾ ಯತಶ್ಚ ಅಕರಣೆ ಪ್ರತ್ಯವಾಯ ಶೂಯತೆ ಹೀಗೆ ಮಾಡದೆ ಹೋದರೆ ನಿನಗೆ ಪಾಪ ಬರ್ತದೆ. ಅಕರಣೆ ಅಕರಣೆ ಅಂದ್ರೇನು ಮಾಡದೇ ಹೋದರೆ ನಿನಗೆ ಪಾಪವು ಬರುತ್ತದೆ. ನೀನು ಪಾಪವನ್ನು ಬೆಳೆಸ್ಕೋತೀಯ ಅಥ ಹರ ಆದ್ದರಿಂದ ಹೋಗು. ಅತಿಥೇ ಯತಃ ಅತಿಥಿಯನ್ನು ನೀನು ಆದರ ಮಾಡಲಿಕ್ಕಾಗಿ ಶಾಂತಗೊಳಿಸಲಿಕ್ಕಾಗಿ ಆಹಾರ ಉದಕಂ ಆಹಾರ ಆಶಾ ಪ್ರತೀಕ್ಷೆ ಸಂಗತಕಂ ಸುನೃತಾಂ ಚ ಸುನೃತಾಂ ಚ ಇಷ್ಟಾಪೂರ್ತಿ ಪುತ್ರ ಪಶುಗುಂಶ ಸರ್ವಾನ್ ಏತದ್ವೃಂತಿ ಪುರುಷಸ್ಯಾಲ್ಪಮೇಧಸಃ ಯಸ್ಯಾನಶ್ನನ್ ವಸತಿ ಬ್ರಾಹ್ಮಣೋ ಗೃಹೇ ಆಶಾ ಪ್ರತೀಕ್ಷೆ ಸಂಗತ ಗುಂಸೋನೃತಾಂ ಚ ಇಷ್ಟಾಪೂರ್ತಿ ಪುತ್ರ ಪಶುಗುಂಶ್ಚ ಸರ್ವಾನ್ ಏತದ್ ವೃಂತೆ ಪುರುಷಸ್ಯಾಲ್ಪಮೇಧಸಃ ಯಸ್ಯಾ ನಶ್ನನ್ ವಸತಿ ಬ್ರಾಹ್ಮಣೋ ಗೃಹೇ. ಯಾಕಪ್ಪ ಇಷ್ಟೊಂದು ಕಪ್ಪಾದ ತೊಳಿ ನೀರು ಕುಡಿಲಿಕ್ಕೆ ಕೊಡಿ ಅಂತೆಲ್ಲ ಹೇಳ್ತಾ ಇದ್ದೀರಿ ಅಂತ ಕೇಳಿದ್ದೆ. ಆದರೆ ಧರ್ಮಶಾಸ್ತ್ರ ಏನು ಹೇಳ್ತದೆ ಅಂತ ಹೇಳ್ತಾರೆ. ಏನು ಧರ್ಮಶಾಸ್ತ್ರ ಅಂದರೆ, ಒಬ್ಬರ ಮನೆಗೆ ಬ್ರಾಹ್ಮಣ ಬಂದ, ಆಶಾ ಪ್ರತೀಕ್ಷೆ ಊಟ ಮಾಡಿ ಬಂದಿರ್ತಾನೆ, ಊಟ ಮಾಡಿ ಬಂದಿರೋದಿಲ್ಲ. ಸೊ ಅವನು ಜನರಲಿ ನಾವೆಲ್ಲ ಸೊಸೈಟಿ ಒಳಗೆ ಏನು ಮಾಡ್ತೀವಿ ಅಂದರೆ, ಅನೇಕ ಅಪೇಕ್ಷೆಗಳನ್ನು, ನಿರೀಕ್ಷೆಗಳನ್ನು, ಪ್ರತೀಕ್ಷೆಗಳನ್ನು ಇಟ್ಕೊಂಡಿರ್ತೀವಿ. ಹೌದಾ? ಆಶಾ ಪ್ರತೀಕ್ಷೆ. ಇನ್ನು ಜೊತೆಗೆ ನಾವು ಅವುಗಳನ್ನು ತೃಪ್ತಿಪಡಿಸ್ಕೋತೀವಿ, ಇಟ್ಕೊಂಡಿರ್ತೀವಿ, ಅವುಗಳನ್ನ ತೃಪ್ತಿಪಡಿಸ್ಕೋತೀವಿ. ಅದು ಇಷ್ಟ ಆಗಿರ್ಬೋದು, ಪೂರ್ತ ಆಗಿರ್ಬೋದು. ಇಷ್ಟ ಅಂತಂದರೆ ವೈದಿಕ ಕರ್ಮಗಳು. ಪೂರ್ತ ಅಂದರೆ ಕೆರೆ, ಹಳ್ಳ, ಬೋರ್ವೆಲ್ಲು, ಚೌಟ್ರಿ, ಆರಾಮ ಗೃಹ ಅಂತ ಹೇಳ್ತಾರೆ, ಅತಿಥಿ ಗೃಹ, ಇವನ್ನೆಲ್ಲ ಕಟ್ಸೋದಿದೆಯಲ್ಲ, ಇದು ಪೂರ್ತ. ದಾನ ಇಲ್ಲ ಪೂರ್ತ. ಶಾಲೆ ಕಟ್ಸೋದು, ಬಾವಿ ಕಟ್ಸೋದು, ಕೆರೆ ಕಟ್ಸೋದು, ಇವೆಲ್ಲ ಪೂರ್ತ. ಇಷ್ಟ ಇಷ್ಟ ಅಂದರೆ ಆ ಹೋಮ, ಈ ಹೋಮ, ಯಜ್ಞ, ಆ ಪೂಜಾ, ಈ ಆರಾಧನೆ, ಇವೆಲ್ಲ ಇಷ್ಟ. ಇವುಗಳ ಮೂಲಕವಾಗಿ ಪುತ್ರ, ಪಶು ಎಲ್ಲವನ್ನೂ ಪಡ್ಕೋತೇವೆ. ಏತದ್ ವೃಂತೆ ಪುರುಷಸ್ಯ ಅಲ್ಪಮೇಧ ಸಹ, ಯಾರ ಮನೆಯಲ್ಲಿ ಈ ಪ್ರಕಾರವಾಗಿ ಬ್ರಾಹ್ಮಣನು ಉಪವಾಸ ಕೂತ್ಕೋತಾನೋ, ಆ ಉಪವಾಸ ಕುಳಿತುಕೊಂಡಾಗ ಅಗ್ನಿಯ ಆ ಒಂದು ದಾಹದಲ್ಲಿ ಅವರ ಇಷ್ಟ, ಪೂರ್ತಗಳು, ಪುಣ್ಯಗಳು ಎಲ್ಲವೂ ನಷ್ಟವಾಗಿ ಹೋಗ್ತವೆ. ಸಾಕಷ್ಟು ಗಳಿಸಿರ್ತಾರೆ ಆ ಮನೆಯೊಳಗೆ, ಎಲ್ಲವೂ ನಷ್ಟವಾಗಿ ಹೋಗ್ತದೆ. ಒಬ್ಬ ಅತಿಥಿ ಉಪವಾಸ ಇದ್ದಾನೆ, ಅವನು ಬಂದಿದ್ದಾನೆ, ಅವನು ಸುಮ್ಮನೆ ಕೂತ್ಕೊಂಡಿದ್ದಾನೆ, ಅವನು ನೀರು ಸಹಿತ ನಾವು ಕೊಟ್ಟಿಲ್ಲ ಅಂತಂದರೆ, ಅತಿಥಿ ಸತ್ಕಾರವನ್ನು ನಾವು ಸರಿಯಾಗಿ ಮಾಡಿಲ್ಲ ಅಂತಂದರೆ, ಅವರ ಮನೆಯಲ್ಲಿಯ ಎಲ್ಲ ಪ್ರಕಾರದ ಆಶಾ ಪ್ರತೀಕ್ಷೆಗಳು, ಅವರ ಮನೆಯಲ್ಲಿಯ ಇಷ್ಟ ಪೂರ್ತ ಪುಣ್ಯ ರಾಶಿಗಳು ಎಲ್ಲವೂ ಕೂಡ ನಷ್ಟವಾಗಿ ಹೋಗುತ್ತವೆ. ಮತ್ತು ಇದನ್ನೆಲ್ಲ ಇಟ್ಕೊಂಡು ಮಾಡ್ತಾ ಇದ್ದಲ್ಲ, ಅವರೇನು ಭಾರೀ ಭಾರೀ ತಿಳುವಳಿಕೆ ಇದ್ದವರು, ಅಲ್ಪ ಮೇಧ ಸಹ ಅದನ್ನು ಮಧ್ಯೆ ಒಪ್ಕೊಂಡ್ಬಿಡ್ತೀವಿ. ಅವರು ಪುಣ್ಯ ಬೇಕು ಅಂತ ಇಷ್ಟೆಲ್ಲ ಮಾಡಿರ್ತಾರೆ, ಮನೆ ಅಭಿವೃದ್ಧಿ ಆಗಬೇಕು ಅಂತ ಮಾಡಿರ್ತಾರೆ, ಆ ಅವ್ರು ಮಾಡಿದ್ದಾರೆ ಅಂದರೆ ಭಾರಿ ದೊಡ್ಡ ಶ್ರೇಷ್ಠ ಕೆಲಸ ಅಂತ ಏನಲ್ಲ, ಅದು ಅಲ್ಪ ಮೇಧಸ, ಬುದ್ಧಿ ಸ್ವಲ್ಪ ಅವ್ರದ್ದು. ಆ ಸ್ವಲ್ಪ ಬುದ್ಧಿ ಇಟ್ಕೊಂಡು ಇಂಥವೆಲ್ಲ ಅಪೇಕ್ಷೆ ಇಟ್ಕೊಂಡು, ನಿರೀಕ್ಷೆ ಇಟ್ಕೊಂಡು, ಪ್ರತೀಕ್ಷೆ ಮಾಡಿಕೊಂಡು ಇರ್ತಾರೆ. ಅವು ಇಷ್ಟ ಅವು ಪೂರೈಸಿದಂತೆ ಪೂರೈಸಿದಂತೆ ಪುಣ್ಯಗಳು ಅವ್ರಿಗೆ ಪ್ರಾಪ್ತಿಯಾಗಿರ್ತವೆ. ಮತ್ತು ಇವಷ್ಟು ಕೂಡ ಏನಾಗ್ತವೆ, ಈಗ ಅತಿಥಿಯು ಹೀಗೆ ಉಪವಾಸ ಕುಳಿತಿದ್ದರಿಂದಾಗಿ ನಷ್ಟ ಅನಷ್ಟನ್ ಬ್ರಾಹ್ಮಣ ವಸತಿ ಗೃಹೇ, ಬ್ರಾಹ್ಮಣ ಅನಷ್ಟನ್ ವಸತಿ ಗೃಹೇ, ಊಟವಿಲ್ಲದೆ 3 ದಿನ ಕೂತ್ಕೊಂಡಿದ್ದಾನಪ್ಪ. ಇಲ್ಲಿ ಪ್ರಶ್ನೆ ಬರ್ತದೆ, ಯಮನಿಗೂ ಪಾಪ ಪುಣ್ಯಗಳು ಹೊಡುತ್ತವೆ, ಇದು ಯಮ ಹೇಳಿದ ಮಾತಲ್ಲ, ಅಮಾತ್ಯ ಹೇಳಿದ. ಅವನು ವ್ಯಾವಹಾರಿಕವಾಗಿ ಹೇಳುವಂಗೆ ಹೇಳಿದ, ಅವನ ಕೆಲಸ ಅದು. ಅಮಾತ್ಯ ಮಂತ್ರಿ ಕೆಲಸ ಏನು ಅಂತಂದರೆ, ರಾಜನಿಗೆ ಆಘಾತವಾಗದಂತೆ, ಅನುಕೂಲಕರವಾಗುವಂತೆ, ಅಭಿವೃದ್ಧಿಪರವಾಗಿರುವಂತೆ ಸಲಹೆಗಳನ್ನು ಕೊಡೋದು ಅಮಾತ್ಯನ ಕೆಲಸ. ಅವನ ಕೆಲಸ ಅವನು ಮಾಡಿದ್ದಾನೆ. ಅದರರ್ಥ ಯಮನಿಗೆ ಪಾಪ ಪುಣ್ಯಗಳ ಭಯ ಇದೆ ಅನ್ನುವಂಥ ಪ್ರಶ್ನೆ ಇಲ್ಲಿಲ್ಲ. ಇಲ್ಲಿ ಆ ಸಂಗತಿಯೇ ಬರೋದಿಲ್ಲ. ಇಲ್ಲಿ ಅಮಾತ್ಯ ತನ್ನ ಕೆಲಸ ತಾನು ಮಾಡಿದ್ದಾನೆ. ಸರಿ, ಸಭಾ ಮರ್ಯಾದೆ ಅಂತಂದಿರ್ತದೆ. ಅಮಾತ್ಯನೇ ಹಾಗೆ ಹೇಳಿದಾಗ ನಿನಗೆ ಯಾಕೆ ಬೇಕು ಅದೆಲ್ಲ ಉಸಾಬರಿ, ನನಗೆಲ್ಲ ಗೊತ್ತಿದೆ, ಸುಮ್ಮನೆ ಕೂತ್ಕೊ ಅಂತೇಳಿ ಯಮ ಬೈದಿಲ್ಲ. ಯಾವಾಗ ಹಾಗೇನಾದ್ರು ಬೈದಿದ್ದೆ ಆದರೆ ಅವನ ಮರ್ಯಾದೆ ಹೋಗ್ತದೆ. ಈಗ ತಾನೇ ಅಪಾಯಿಂಟ್ ಮಾಡಿದ ಮಂತ್ರಿಗೆ ತಾನೇ ಈ ಥರ ಬೈದದ್ದೆ ಆದರೆ ಯಾರ ಮರ್ಯಾದೆ ಹೋಗ್ತದೆ? ತನ್ನದೇ ಮರ್ಯಾದೆ ಹೋಗ್ತದೆ. ಆದ್ದರಿಂದ ಸಭಾ ಮರ್ಯಾದೆಗಾಗಿ ಹೌದಾ, ಆಯ್ತು ಆಯಿತು, ತರಿಸ್ತೀರಿ, ನಮ್ಮ ಹೋಗು, ನೀರು ತಗೊಂಡು ಬಾ ಅಂತ ಭಾರ್ಯಾಗೆ ಹೇಳಿರ್ತ. ಭಯಗೊಟ್ಟು ಅಲ್ಲ, ತನ್ನ ಪುಣ್ಯಗಳೆಲ್ಲ ತೊಳ್ಕೊಂಡು ಹೋಗ್ತಾವೋ, ಎಲ್ಲ ಸುಟ್ಟು ಹೋಗ್ತಾವನ್ನೋ ಭಯದಿಂದ ಹೇಳೋದಿಲ್ಲ ಅವನು. ಸಭಾ ಮರ್ಯಾದೆ ಅಂತ ಆಗಿನ ಲೆಕ್ಕಾಚಾರನೂ ಹಾಕುವುದು ಇಲ್ವೋ, ಈಗಿನ ಲೆಕ್ಕಾಚಾರದಲ್ಲಿ ಈ ರೀತಿ ನಾವು ನಡ್ಕೋಬೇಕು. ಬಂದ ಅತಿಥಿಗಳನ್ನು ಹೊರಗಡೆ ಹಾಗೆ ಕೂಡಿಸಬಾರ್ದು. ಎಷ್ಟು ಚಂದದ ನೋಡ್ರಿ, ಐ ಸ್ಟಿಲ್ ರಿಮೆಂಬರ್, ನಾ ಹೇಳಿದ್ದೀನಿ ನಿಮಗೆ, ಮಾಮಾಜಿ ಕೇಳಿ ಇನ್ನೂ ಚಂದ ಹೇಳ್ತಾರೆ ಅವರು. ಮಾಮಾಜಿಯವರ ತಂದೆ ಗುರುನಾಥ ಭಟ್ರು ಅಂತ, ಅವರು ಒಳಗಿನ ಬಾವಿ ಕಟ್ಟಿ ಮೇಲೆ ಕೂಡ್ತಿತ್ತು. ಮನೆ ಪೂಜಾ ಪ್ರಾರ್ಥನಾ ಎಲ್ಲ ಮುಗಿಸಿದ ಮೇಲೆ ಊಟಕ್ಕಾಗಿ ಅಲ್ಲಿ ಊರ ಹೊರಗಿನ ಬಾವಿ ಕಟ್ಟಿ ಮೇಲೆ ಕೂತ್ಕೊಂಡು ಕಾಯ್ತಾ ಇರೋದು. ಅದೊಂದು ರೋಡ್ ಬರ್ತದೆ, ಕುಂದಗೋಳದಿಂದ ನಡ್ಕೊಂಡು ಬರ್ತದೆ ಒಂದು ರೋಡ್, ಕುಂದಗೋಳ ಕುಬಿಯಾಳ ಎಲಿವಾಳ ಅದು ನೋಡ. ಅಲ್ಲಿ ಬಾವಿ ಅದು, ಒಂದು ಸಿನೀರಿನ ಬಾವಿ ಅದು, ಒಂದೇ ಒಂದು ಬಾವಿ. ಆ ಬಾವಿ ಕಟ್ಟಿ ಮೇಲೆ ಆ ಗುರುನಾಥ ಭಟ್ರು ಕೂತ್ಕೊಂಡ್ಬಿಟ್ಟು, ಯಾವಾಗ ಮೊದಲನೇ ಅತಿಥಿ ಊರು ಪ್ರವೇಶ ಆಗ್ತಾನೆ ಅವನಿಗೆ ಕೂಡೋರು 11, 12, 1 ಗಂಟೆ, 2 ಗಂಟೆ. ಮುಂದೆ ಜನವಸತಿ ತುಂಬ ಕಡಿಮೆ, ಇಡೀ ದಿನದಲ್ಲಿ ಒಂದು 10-15 ಮಂದಿ ಅಡ್ಡಾಡೋರು ಅಷ್ಟೇ, ಜಾಸ್ತಿ ಜನ ಅಡ್ಡಾಡೋರೆಲ್ಲ ಏನಲ್ಲ. ಸೊ ಹೊರಗಿನಿಂದ ಬಂದ ಅತಿಥಿಯಾಗಿರಬೇಕು, ಊರಾಗಿನವರು ಹೊರಗೆ ಹೋಗಿ ಬಂದವರಲ್ಲ. ಮತ್ತೆ ಆ ಅತಿಥಿ ಈ ಊರಿಗೆ ಹೊಸವನಾಗಿರ್ಬೇಕು, ಬೇರೆ ಊರಿಂದ ಬಂದವನಾಗಿರ್ಬೇಕು. ಕಾಯ್ಕೋತ ಕೂತ್ಕೊಂಡು ಅಲ್ಲಿ ಕಂಡ ತಕ್ಷಣನೇ ಇನ್ನೂ 1 ಕಿಲೋಮೀಟರ್ ನಡ್ಕೊಂಡು ಹೋದ್ರೂ ಚಿಂತೆ ಇಲ್ಲ, ಹೋಗಿ ಮತ್ತೊಬ್ಬರು ಯಾರು ಕರ್ಕೊಂಡು ಹೋಗ್ಬಾರ್ದು ನೋಡು. ಹೋಗಿ ಕರ್ಕೊಂಡು ಬಂದು ತಾವೇ ಬಾವಿ ನೀರು ಅನ್ನಿಸಿದೆ. ಅವನು ಯಾವ ಜಾತಿಯವ ಕೇಳ್ತಿದ್ದಿಲ್ಲ, ಯಾವ ಧರ್ಮದವ ಕೇಳ್ತಿದ್ದಿಲ್ಲ. ನೀರು ಸೇದಿ ಆ ಬಿಂದಿಗೆಯಿಂದ ನೀರು ಅಲ್ಲಿ ಅವ್ರ ಕಾಲಿಗೆ ಹಾಕಿ ಕಾಲು ತೊಳೆದು ಕರ್ಕೊಂಬಂದು ಮನೆಗೂ ಕರ್ಕೊಂಬಂದು ಆಸನ ಕೊಟ್ಟು ಕೂಡಿಸಿ ಎಲೆ ಹಾಕಿ ಬಡಿಸಿ ಆ ನಂತರ ಗುರುನಾಥ ಭಟ್ರು ಊಟ ಮಾಡಿ. ಇದೇನು ಭಾಳ ಹಳೆ ಸುದ್ದಲ್ಲ, 150 ವರ್ಷ ನಿಲ್ಸುತ್ತೆ ಮಾಮಾಜಿಗೆ 100 ವರ್ಷ. ಈ ದೀರ್ಘ ಆಯುಷ್ಯದವರು ದೊಡ್ಡ ರೆಕಾರ್ಡ್ ಮಾಡಿಬಿಟ್ಟಿರ್ತಾರೆ ಎಲ್ಲ. ಮೈ ಗಾಡ್, ಅನುಭವದ ರಾಶಿ ಇರ್ತದೆ ಇವ್ರ ಹತ್ರ. ಬೇಕಾದಷ್ಟು ತಲೆ ಚಿಟ್ಟು ಹ್ಞೂ. ಸೊ ಅತಿಥಿ ಸತ್ಕಾರ ಅಂದರೆ ಅಷ್ಟೊಂದು ಉಚ್ಚ ಮಟ್ಟದಲ್ಲಿ ಇದೆ, ಇವತ್ತಿಗೂ ಇದೆ. ಏನು ಸ್ವಲ್ಪ ಮಾಡರ್ನ್ ಆಗಿದೆ ಅಷ್ಟೇ. ನೀರು ಕೊಡು, ನೀರು ಎಳ್ನೀರು ಮಜ್ಜಿಗೆ ಕೊಡೋಂಗಿಲ್ಲ, ಚಾ ಬೇಕಾ, ಕಾಫಿ ಬೇಕಾ, ಹಾಲು ಬೇಕಾ, ಬೋರ್ನ್ವಿಟಾ ಬೇಕಾ ಅಂತ ಕೇಳ್ತೀವಿ. ಹಾಂ, ಆಮೇಲೆ ಆಸನ ಕೊಡೋದು, ಡೈನಿಂಗ್ ಟೇಬಲ್ ಕೊಡೋದು ಕೊಡಿಸ್ತೀವಿ. ಸ್ವಲ್ಪ ಬದಲಾಗಿದೆ, ಸತ್ಕಾರ ಹಾಗೆ ಇದೆ. ಸೊ ಭಾಷ್ಯ, ಆಶಾ ಪ್ರತೀಕ್ಷೆ ಅನಿರ್ಜ್ಞಾತ ಪ್ರಾಪ್ಯ ಇಷ್ಟಾರ್ಥ ಪ್ರಾರ್ಥನಾ ಆಶಾ ನಿರ್ಜ್ಞಾತ ಪ್ರಾಪ್ಯ ಅರ್ಥ ಪ್ರತಿಲಕ್ಷಣ ಪ್ರತೀಕ್ಷಣ ಪ್ರತೀಕ್ಷಾ ತೇ ಆಶಾ ಪ್ರತೀಕ್ಷೆ. ನಮಗೆ ಲಭ್ಯ ಇಲ್ಲ, ಆಶಾ ಪ್ರತೀಕ್ಷೆ ಅನ್ನೋ ಶಬ್ದದಲ್ಲಿ 2 ಶಬ್ದ ಇವೆ, ಒಂದು ಆಶಾ ಇನ್ನೊಂದು ಪ್ರತೀಕ್ಷೆ. ಆಶಾ ಅಂದರೆ ಏನು? ಅನಿರ್ಜ್ಞಾತ ಪ್ರಾಪ್ಯ ಇಷ್ಟಾರ್ಥ ಪ್ರಾರ್ಥನಾ. ನಮಗೆ ಲಭ್ಯ ಇಲ್ಲ, ಆದರೆ ಇಷ್ಟ ಇದೆ, ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಇನ್ನೊಂದ್ಸಲ ಕೇಳಿ, ನಮಗೆ ಲಭ್ಯ ಇಲ್ಲ. ಆ್ಯಪಲ್ ಲಭ್ಯ ಇದೆ, ಮಾವಿನ ಹಣ್ಣು ಲಭ್ಯ ಇದೆ, ಪಪ್ಪಾಯ ಲಭ್ಯ ಇದೆ, ಅದಕ್ಕಾಗಿ ನಾವು ಪ್ರಯತ್ನ ಮಾಡ್ತೀವಿ, ಅದನ್ನು ಪಡಿತೀವಿ, ಅದು ಆಶಾ ಅಲ್ಲ. ಆಶಾ ಅಂದರೆ ಯಾವುದು? ಅನಿರ್ಜ್ಞಾತ, ನಮಗೆ ಇಂದ್ರಿಯಗಳಿಗೆ ಅದು ಲಭ್ಯ ಇಲ್ಲ, ಗೊತ್ತಾಯ್ತಾ? ಆದರೂ ನಮಗೆ ಅದ್ರ ಬಗ್ಗೆ ಇಷ್ಟ ಇದೆ. ಅನಿರ್ಜ್ಞಾತ ಪ್ರಾಪ್ಯ ಇಷ್ಟಾರ್ಥ ಪ್ರಾರ್ಥನಾ, ಅದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಅದನ್ನು ಏನಂತ ಕರೀತಾರೆ? ಆಶಾ. ಇನ್ನು ನಿರ್ಜ್ಞಾತ, ಅದು ಅನಿರ್ಜ್ಞಾತ, ಇದು ನಿರ್ಜ್ಞಾತ. ನಿರ್ಜ್ಞಾತ ಅಂದ್ರೇನು? ಗೊತ್ತಿದೆ, ನನಗೊಂದು ಅಪಾರ್ಟ್ಮೆಂಟ್ ಬೇಕಾಗಿದೆ, ಲಭ್ಯ ಇದೆ, ತಗೊಳಪ್ಪ ಯಾವ ಬೇಕು ನಿನಗೆ. ನನಗೆ ಆ್ಯಪಲ್ ಬೇಕಾಗಿದೆ, ತಗೊಳಪ್ಪ ಇಲ್ಲಿ ಆ್ಯಪಲ್ ಇದೆ ತಗೋ. ನಿರ್ಜ್ಞಾತ ಹೌದು, ನಿರ್ಜ್ಞಾತ ಪ್ರಾಪ್ಯಾರ್ಥ ಪ್ರತಿ ಲಕ್ಷ ಪ್ರತಿ ಕ್ಷಣ ಪ್ರತೀಕ್ಷಾ. ಅದು ನಮಗೆ, ಅದು ನಮಗೆ ಪ್ರಾಪ್ತವಾಗಲಿ ಅಂತ ಕಾಯ್ತಾ ಕೊಡ್ತೇವಲ್ಲ, ಅದಕ್ಕೇನಂತ ಕರೀತಾರೆ? ಪ್ರತೀಕ್ಷಾ. ಅಂದರೆ ಪ್ರತೀಕ್ಷಾದೊಳಗೆ ಪ್ರತ್ಯಕ್ಷವಾಗಿ ವಸ್ತುಗಳು ಲಭ್ಯ ಇರುವ ಸಾಧ್ಯತೆ ಇದೆ, ಆಶಾದೊಳಗೆ ಅವು ಇಲ್ಲ, ಅವು ಇಲ್ಲ. ನೀವು ಬರೀ ಪ್ರಾರ್ಥಿಸ್ಬೇಕಷ್ಟೆ, ಅದಕ್ಕೆ ಆಶಾ ಅಂತ ಹೇಳ್ತಾರೆ. ಇದು ಪ್ರತೀಕ್ಷಾ ಅಂತಂದರೆ ಲಭ್ಯ ಇದೆ, ಅದಕ್ಕಾಗಿ ನೀವು ಪ್ರಾರ್ಥಿಸ್ತೀಯ. ನನಗೊಂದು ಗಂಡು ಮಗು ಹುಟ್ಟಲಿ, ಲಭ್ಯ ಇಲ್ಲ, ನೀವು ಪ್ರಾರ್ಥಿಸ್ತೀಯ ಆಶಾ. ಅರ್ಥ ಆಯ್ತಾ? ಈಗ ನೋಡಿ, ಇಲ್ಲಿ ಹೂವಿದೆ. ಸ್ವಾಮೀಜಿ, ಈ ಹೂವು ನನಗೆ ಬೇಕು, ಈ ಹೂವು ನನಗೆ ಬೇಕು ಅಂತ ಕೇಳ್ಕೊಂಬೋ ಚಾನ್ಸ್ ಇದೆ, ನಾ ಕೊಡೋ ಚಾನ್ಸು ಇದೆ, ಸಾಧ್ಯತೆ ಇದೆ. ಇದಕ್ಕಂತಾರೆ ಪ್ರತೀಕ್ಷ. ಹೌದು, ಈ ಹೂವು ಲಭ್ಯವೇ ಇಲ್ಲ. ಉದಾಹರಣೆಗೆ ಅದು ಯಾವುದೋ ಹೂವು, ಪಾರಿಜಾತ. ಹಾಂ, ಪಾರಿಜಾತ ಹೋದದು, ಪಾರಿಜಾತ ಬೇಕು, ಅದಕ್ಕಾಗಿ ಪ್ರಾರ್ಥನಾ ಆಶಾ. ಮನುಷ್ಯನ ಜೀವನದಲ್ಲಿ ಆಶಾ ಪ್ರತೀಕ್ಷೆಗಳು ಮಹತ್ತರವಾದ ಪಾತ್ರವನ್ನು ವಹಿಸಿವೆ. ನಮ್ಮ ಲೈಫ್ ಸ್ಟೈಲು, ಲೈಫ್ ಸ್ಟೈಲ್ ಅನ್ನೋಕ್ಕಿಂತ ಲೈಫ್ ಸ್ಪ್ಯಾನು, ಆಯುಷ್ಯ ಏನಿದೆ ಆಶಾ ಪ್ರತೀಕ್ಷೆಗಳಲ್ಲಿಯೇ ಕಳೆದುಂಟು. ನಿರ್ಜ್ಞಾತ ಪ್ರಾಪ್ಯಾರ್ಥ ಪ್ರತಿಕ್ಷಣ ಪ್ರತೀಕ್ಷಾ, ಪ್ರತೀಕ್ಷಣ ಪ್ರತೀಕ್ಷಾ. ಕಾಯಿಕೊಂಡು ಕೂರ್ತೇವಲ್ವೋ ಅದಕ್ಕೆ ಪ್ರತೀಕ್ಷಾ ಅಂತ ಕರೀತಾರೆ. ತೇ ಆಶಾ ಪ್ರತೀಕ್ಷೆ, ಇಂತಹ ಆಶಾ ಪ್ರತೀಕ್ಷೆಗಳು ಸಂಗತಂ ಸತ್ಸಂಯೋಗಜಂ ಫಲಂ ಸೂನೃತಾಂ ಚ ಸೂನೃತಾಹಿ ಪ್ರಿಯಾ ವಾಕ್ ವಾಕ್ ಪ್ರಿಯಾ ವಾಕ್ ತನ್ನಿಮಿತ್ತಂ ನಿಮಿತಂ ಚ ನಿಮಿತ್ತಂ ಚ ನಿಮಿತಂ ಚ ತನ್ ನಿಮಿತಂ ಚ ಅದಾಯ್ತಲ್ಲ, ತ ಹೇಳ್ರಿ ಅವ್ರು ಇದೆ ಅಂತಾರ, ನೀವಿಲ್ಲ ಅಂತೀರಿ. ಕನ್ನಡದಲ್ಲಿ ಇದೆ ಸ್ವಾಮೀಜಿ, ಸಂಸ್ಕೃತದಲ್ಲಿ ಇಲ್ಲ. ಸಂಸ್ಕೃತ ನಿಮಿತ್ತಂ ಚ ಅಂತ ಮಾಡ್ಕೊಡ್ರಿ. ನಿಮಿತ್ತಂ ಚ ಇಷ್ಟಾಪೂರ್ತಿ ಇಷ್ಟಂ ಯಾಗಜಂ ಪೂರ್ತಂ ಆರಾಮಾದಿ ಕ್ರಿಯಾಜಂ ಫಲಂ ಪುತ್ರ ಪಶುಂಶ್ಚ ಪುತ್ರಾಂಶ್ಚ ಪಶುಂಶ್ಚ ಸರ್ವಾನ್ ಏತತ್ ಸರ್ವಂ ಯಥೋಕ್ತಂ ವೃಂತ ಆವರ್ಜಯತಿ ವಿನಾಶಯತಿ ಇತ್ಯೇತತ್. ವಿವರಿಸ್ತಾರೆ. ನಿಮಿತ್ತಂ ಚ ವಾಕ್ ತತ್ ನಿಮಿತ್ತಂ ಚ ವಾಕ್ ತತ್ ನಿಮ್ ತನ್ನಲ್ಲ ತತ್ ತಕಾರ ನಕಾರ ನೀ ಆಗ್ತದೆ ಡಬಲ್ ನೀ ಓಕೆ ಆಶಾ ಪ್ರತೀಕ್ಷೆ ಸಂಗತಂ ಸತ್ಸಂಯೋಗಜಂ ಫಲಂ ಈ ಪ್ರಕಾರವಾಗಿಯೂ ಆಶಾ ಪ್ರತೀಕ್ಷೆಗಳು ನಾವು ಮಾಡುವ ಅನೇಕಾನೇಕ ಕರ್ಮಗಳ ಫಲರೂಪದಲ್ಲಿ ಪ್ರಾಪ್ತವಾಗ್ತವೆ ಅವು ಫಲಂ ಏನಪ್ಪ ಫಲಂ ಅಂತಂದ್ರೆ ಹೇಳ್ತಾರೆ ಸೂನೃತಾಂಚ ಏನು ಸೂನೃತಾಂಚ ಅಂದರೆ ಸೂನೃತ ಅಲ್ಲಿ ಮೇಲೆ ಶಬ್ದ ಬಂದಿದೆ ನೋಡಿ ಮಂತ್ರದೊಳಗೆ ಆಶಾ ಪ್ರತೀಕ್ಷೆ ಸಂಗತಗುಂ ಸೂನೃತಾಂಚ ಸೂನೃತಾಂ ಏನು ಸೂನೃತಾಂ ಅಂದರೆ ಸೂನೃತ ಹಿ ಪ್ರಿಯ ವಾಕ್ ತನ್ನಿಮಿತ್ತಂಚ ಆನಂದಕರವಾದ ಮಾತುಗಳನ್ನು ಮಾತುಗಳ ಮೂಲಕವಾಗಿ ನಮಗೇನು ಪ್ರಾಪ್ತವಾಗ್ತದೋ ಪ್ರಿಯಾವಾಕ್ ಪ್ರಿಯಾವಾಕ್ ಅಂತಂದರೆ ಅದು ಒಂದು ಶಬ್ದ ಮಾಡ್ರಿ ಪ್ರಿಯಾವಾಕ್ ಮನಸ್ಸಿಗೆ ಅಲ್ಲಾದವನ್ನು ಕೊಡುವಂತಹ ಮಾತುಗಳು ತನ್ನಿಮಿತ್ತಂ ಆ ನಿಮಿತ್ತದಿಂದಾಗಿ ನಮಗೆ ಏನು ಸುಖ ಅಂತ ಅನ್ನಿಸ್ತದೋ ಇಷ್ಟಾಪೂರ್ತಿ ಇಷ್ಟಂ ಯಾಗಜಂ ಆಯಿತು ಅದು ಅದು ಸೂನೃತ ಹೌದು ಜನ ಇಷ್ಟು ಇಷ್ಟು ರೀತಿಯಲ್ಲಿ ಜೀವನ ನಡೆಸ್ತಾರೆ ಸಂಗತಂ ಸೂನೃತಾಂಚ ಆಮೇಲೆ ಇಷ್ಟ ಪೂರ್ತಿ ಇದು ಜನರ ಜೀವನದ ಹಿಂದಿರುವ ಪ್ರವೃತ್ತಿಗಳು ಜನರ ಜೀವನದ ಹಿಂದಿರುವ ಪ್ರವೃತ್ತಿಗಳು ಇವು ನಾಲ್ಕು ಸಂಗತಂ ಸಂಗತಂ ಅಂದ್ರೇನು ಒಂದಿಲ್ಲ ಒಂದು ರೀತಿಯಿಂದ ಒಂದು ಕಡೆ ಕೂಡೋದು ಇಬ್ಬರು ಕೂಡೋದು ನಾಲ್ಕು ಜನ ಕೂಡೋದು ಗುಂಪು ಕೂಡೋದು ನಿಮಿತ್ತ ಮಾಡ್ಕೊಂಡು ಕೂಡೋದು ಸಂಗತಂ ಸೂನೃತಂ ಅಂದ್ರೇನು ಈಗಿನ್ನು ಹೇಳಿದ್ದೀವಿ ಸೂನೃತ ಯಾವುದು ವಾಕ್ ನಿಮಿತ್ತಂ ಪ್ರಿಯ ವಾಕ್ ನಿಮಿತ್ತಂ ನಮಗೇನು ಪ್ರಾಪ್ತಿ ಆಗ್ತದೆ ಸುಖ ಅನ್ನಿಸ್ತದೆ ಏನ್ರಿ ನೀವು ಚಂದ್ರ ಇದ್ದಂಗೆ ಇದ್ದೀರಿ ನೀವು ಸೂರ್ಯ ಇದ್ದಂಗೆ ಆಹಾ ನಿಮ್ಮ ಮುಖ ಕಮಲದ ಹೂ ಇದ್ದಂಗೆ ಅಲ್ಲತ್ತ ನೋಡಿದ್ರೆ ಆವಾಗ ಒಂಥರ ಪ್ರಿಯ ಅನ್ನಿಸ್ತದಲ್ಲ ಸುಖ ಅನ್ನಿಸ್ತದಲ್ಲ ಓಹ್ ಈಗಿನ ಕಾಲಕ್ಕೆ ಓಹ್ ಎಷ್ಟು ತೆಳಗಾಗಿರಪ್ಪ ಹೌದಾ ನಾನು ತೆಳಗಾಗೇನಾ ಅಂತ ಹೌದು ನೀವು ತೆಳಗಾಗಿರಿ ಥ್ಯಾಂಕ್ ಯು ಅಂದರೆ ತೆಳಗಾಗಿರಿ ಅಂದರೆ ಥ್ಯಾಂಕ್ ಯು ನೀವು ದಪ್ಪಾಗಿರಿ ಅಂತಂದ್ಬಿಟ್ರೆ ವಾ ನಾ ದಪ್ಪಾಗಿನಿ ಅಂತೀರಿ ನೀವು ಸೆಟ್ಟು ಪ್ರಿಯ ವಾಕ್ ತನ್ನಿಮಿತ್ತ ಸೂನೃತಾಂಚ ಇಷ್ಟ ಇಷ್ಟ ಅಂದರೆ ಏನು ಯಾಗಜಂ ಯಾಗಜಂ ಯಜ್ಞ ಯಾಗ ಹೋಮಾದಿಗಳು ಪೂರ್ತಂ ಪೂರ್ತಂ ಅಂದರೆ ಆರಾಮಾದಿ ಕ್ರಿಯಾಜಂ ಫಲಂ ಹಾಂ ಗೆಸ್ಟ್ ಹೌಸು ಚೌಲ್ಟ್ರಿ ಸ್ಕೂಲು ಕಾಲೇಜು ಇವು ಕಟ್ತಾರಲ್ಲ ಏನಂತ ಹೇಳ್ಬೇಕೆ ಅಲ್ಲ ಕಲ್ಯಾಣ ಮಂಟಪ ಕಲ್ಯಾಣ ಅಂತಾರಲ್ಲ ಇವಾಗ ಹ್ಞೂ ಕಲ್ಯಾಣ ಮಂಟಪ ಚೌಲ್ಟ್ರಿ ಆರಾಮ ಗೃಹಗಳು ಗೆಸ್ಟ್ ಹೌಸ್ಗಳು ಆರಾಮ ಗೃಹ ಅವೆಲ್ಲ ಕೂಡ ಪೂರ್ತ ಕ್ರಿಯಾಜಂ ಫಲಂ ಆ ಮೂಲಕವಾಗಿ ಏನೇನು ಫಲ ಪ್ರಾಪ್ತಿಯಾಗಿರ್ತದೆ ಇವ್ರ ಮನೆಯೊಳಗೆ ಇಷ್ಟದಿಂದ ಏನು ಪ್ರಾಪ್ತಿಯಾಗಿರ್ತದೆ ಪೂರ್ತದಿಂದ ಏನು ಪ್ರಾಪ್ತಿಯಾಗಿರ್ತದೆ ಸಂಗತಿಯಿಂದ ಏನು ಪ್ರಾಪ್ತಿಯಾಗ್ತದೆ ಸೂನೃತದಿಂದ ಏನು ಪ್ರಾಪ್ತಿಯಾಗಿರ್ತದೆ ಅವಷ್ಟು ಫಲಗಳು ಮತ್ತು ಅವು ಹೆಂಗಿರ್ತವೆ ಪುತ್ರ ಪಶುಂಶ್ಚ ಪುತ್ರಾಂಶ್ಚ ಪಶುಂಶ್ಚ ಸರ್ವಾನ್ ಏತತ್ ಸರ್ವ ಯಥೋಕ್ತಂ ವೃಂತ ಇವಷ್ಟೂ ಕೂಡ ಆವರ್ಜಯತಿ ವಿನಾಶಯತಿ ಇವಷ್ಟು ಕೂಡ ಏನಾಗ್ಬಿಡ್ತವೆ ನಾಶವನ್ನು ಹೊಂದುತ್ತವೆ ಎಲ್ಲರೂ ಅಲ್ಲ ಯಾರ ಮನೆಯ ಹೊರಗೆ ಅತಿಥಿಯು ಉಪವಾಸ ಕುಳಿತಿರುತ್ತಾನೋ ವೈಶ್ವಾನರನ್ನು ವೈಶ್ವಾನರು ಉಗ್ರನಾಗಿರ್ತಾನೋ ಅಂಥವರ ಮನೆಯಲ್ಲಿಯ ಇಷ್ಟ ಪೂರ್ತ ಆಶಾ ಪ್ರತೀಕ್ಷಾ ಆಮೇಲೆ ಈ ಮೂಲಕವಾಗಿ ಸಂಗತ ಆ ಸೂನೃತ ಇವಷ್ಟನ್ನು ಕೂಡ ಮೂಲಕವಾಗಿ ಏನು ಫಲವನ್ನು ಹೊಂದಿರ್ತಾರೋ ಅಷ್ಟೂ ಫಲಗಳು ವೃಂತ ವೃಂತ ಅಂದರೆ ಏನು ವೃಂತ ಅಂದರೆ ಆವರ್ಜಯತಿ ಈಸ್ ಈಕ್ವಲ್ ಟು ವಿನಾಶಯತಿ ಇತ್ತಿ ಇತ್ತು ಅವೆಲ್ಲವೂ ನಾಶವಾಗಿ ಹೋಗ್ತವೆ ಇನ್ನು ಯಾರ ಮನೆಯ ಹೊರಗೆ ಯಾರ ಮನೆಯ ಪುಣ್ಯಗಳು ನಾಶವಾಗ್ತವೆ ಯಾರ ಮನೆಯ ಪುಣ್ಯಗಳಂದರೆ ಪುರುಷಸ್ಯ ಅಲ್ಪಮೇಧಸಃ ಪುರುಷಸ್ಯ ಅಲ್ಪಮೇಧಸಃ ಅವಿವೇಕಿಗಳ ಮನೆಯೊಳಗೆ. ಯಾಕೆ ನೀವು ಅವಿವೇಕಿ ಅಂತ ಕೇಳಿದ್ರೆ ಅಷ್ಟು ವಿವೇಕ ಇರಬಾರ್ದ? ಅತಿಥಿಗಳು ಬಂದರೆ ಆದರ ಆತಿಥ್ಯ ಮಾಡಬೇಕಂತ ಇರಬೇಕ ಇಲ್ಲ ಅವನಿಗೆ. ಅಲ್ಪಮೇಧಸಃ ಅಂದರೆ, ಹೇ ಯಮರಾಜ, ನೀನು ಅಲ್ಪಮೇಧಸನಾಗಬೇಡ. ನೀನು ಒಂದು ವೇಳೆ ಕಾಲು ತೊಳೆದಿಲ್ಲ, ಅವನಿಗೆ ಒಳಗೆ ಕರ್ಕೊಳ್ಳಿಲ್ಲ ಅಂತಂದರೆ ಅಲ್ಪಮೇಧಸನಾಗ್ಬಿಡ್ತೀಯ, ಆವಾಗ ಮನೆಯೇ ಸುಟ್ಟು ಹೋಗ್ತದೆ ನನಗೆ. ಪುರುಷಸ್ಯ ಅಲ್ಪಮೇಧಸಃ ಅಲ್ಪ ಪ್ರಜ್ಞಸ್ಯ ಯಸ್ಯ ಅನಶ್ನನ್ ಹಾಂ ನ ಭುಂಜಾನಃ. ಅಲ್ಲೊಂದು ಮತ್ತೊಂದು ಅದ ನೋಡ್ರಿ, ಅನಶ್ನನ್ ನ ಭುಂಜಾನಃ. ಬ್ರಾಹ್ಮಣ ಗೃಹೇ ವಸತಿ, ಯಾರ ಮನೆಯ ಹೊರಗೆ ಊಟ ಇಲ್ಲದೆ ಮೂರು ದಿನಗಳ ಪರ್ಯಂತವಾಗಿ, ಹೀಗೆ ಮೂರು ದಿನನೋ ಏನೋ, ಹಾಂ, ಯಾರ ಮನೆಯ ಹೊರಗೆ ಊಟವಿಲ್ಲದೆ ಬ್ರಾಹ್ಮಣನು ಕುಳಿತಿರುತ್ತಾನೋ ಅವರ ಮನೆಯ ಪುಣ್ಯಗಳೆಲ್ಲವೂ ನಷ್ಟವಾಗಿ ಹೋಗುತ್ತವೆ. ತಸ್ಮಾತ್ ಅನುಪೇಕ್ಷಣೀಯ ಸರ್ವ ಸರ್ವ ಅವಸ್ಥಾಸು ಅಪಿ ಅತಿಥಿ ಇತ್ಯರ್ಥ. ಆದ್ದರಿಂದ ಅತಿಥಿಯನ್ನು ಉಪೇಕ್ಷಣೀಯ ಮಾಡಬಾರದು, ಅತಿಥಿಯನ್ನು ಅನಾದರ ಮಾಡಬಾರ್ದು, ಅತಿಥಿಯ ಬಗ್ಗೆ ತಾತ್ಸಾರವನ್ನು ಮಾಡಬಾರದು, ಅತಿಥಿಯನ್ನು ತುಚ್ಛವಾಗಿ ನೋಡಬಾರದು, ಗೌರವಪೂರ್ವಕವಾಗಿ ನೋಡಬೇಕು. ಇಲ್ಲದೆ ಹೋದರೆ ನೀವು ಮಾಡಿದ್ದಷ್ಟು ಪುಣ್ಯ ಏನಾಗ್ತದೆ? ನಶಿಸಿ ಹೋಗ್ತದೆ. ತಸ್ಮಾದ ಅನುಪೇಕ್ಷಣೀಯ ಸರ್ವಾವಸ್ಥಾಸು, ಎಲ್ಲ ಕಾಲ ಎಲ್ಲ ಎಲ್ಲ ಕಾರಣಗಳಿಂದಲೂ, ಸರ್ವ ಅವಸ್ಥಾಸು ಅಪಿ ಅತಿಥಿ ಇತ್ಯರ್ಥ. ಅನುಪೇಕ್ಷಣೀಯ ಅತಿಥಿ, ಅತಿಥಿ ಅನುಪೇಕ್ಷಣೀಯ, ಹೌದೋ ಇತ್ಯರ್ಥ. ಅತಿಥಿಯನ್ನು ಎಂದು ಉಪೇಕ್ಷೆ ಮಾಡಬಾರದು. ಏವ ಮುಕ್ತ ಮೃತ್ಯು ಉವಾಚ ನಚಿಕೇತಸಂ ಉಪಗಮ್ಯ ಪೂಜಾ ಪುರಸ್ಸರಂ. ಈಗಂದ ತಕ್ಷಣ ಯಮ ಹೇಳ್ತಾನೆ, ನಚಿಕೇತಸಂ ಉಪಗಮ್ಯ, ನಚಿಕೇತಸನ ನಚಿಕೇತನ ಸಮೀಪಕ್ಕೆ ಹೋಗಿ ಕೇಳಿರ್ಬೋದು, ನೀನು ಯಾರು, ನಿನ್ನ ಹೆಸರು ಏನು ಅಂತ ಕೇಳಿರ್ಬೋದು, ಅವನು ಹೇಳಿರ್ಬೋದು ನಚಿಕೇತ ಅಂಥೇಳಿ. ಆ ನಚಿಕೇತನನ್ನು ಸಮೀಪಿಸಿಕೊಂಡು ಹೋಗಿ ಅವನು ಹೇಳ್ತಾನೆ, ಪೂಜಾ ಪುರಸ್ಸರಂ. ಹಾಂ, ಪೂಜಾ ಪುರಸ್ಸರಂ, ಪೂಜೆಯನ್ನು ಪೂರೈಸಿದ ನಂತರ, ಏನು ಪಾದ ಪೂಜೆ ಇತ್ಯಾದಿಗಳನ್ನು ಪೂರೈಸಿದ ನಂತರ, ನಚಿಕೇತಸಂ ಉಪಗಮ್ಯ ಅವನ ಸಮಯ, ಮೊಟ್ಟ ಮೊದಲಿಗೆ ಪೂಜಾ ಮುಗಿಸಿಬಿಟ್ಟ, ನೀರು ಕುಡಿಲಿಕ್ಕೆ ಕೊಟ್ಟ, ಕಾಲು ನೀರು ಹಾಕಿ ತೊಳೆದೆಲ್ಲ ಮಾಡಿ, ಹಾ ಶಾಂತಾದೇಪ್ಪ ನಿನ್ನ ಹೆಸರು ಏನಪ್ಪ ಅಂತ ಆಮೇಲೆ ಕೇಳ್ತ. ಆವಾಗ ನಚಿಕೇತ ಅಂತ ಹೇಳ್ತ. ತಿಸ್ರೋ ರಾತ್ರಿ ಯದ ವಾಪ್ಸಿ ಗೃಹೇ ಮೇ ತಿಸ್ರೋ ರಾತ್ರಿ ಯದವಾತ್ಸೀ ಗೃಹೇ ಮೇ ಅನಶ್ನನ್ ಬ್ರಹ್ಮನ್ ನತಿಥಿರ್ನಮಸ್ಯ ನಮಸ್ತೆಸ್ತು ಬ್ರಹ್ಮನ್ ಸ್ವಸ್ತಿ ಮೇಸ್ತು ತಸ್ಮಾತ್ ಪ್ರತಿ ತ್ರೀನ್ ವರನ ತ್ರೀನ್ ವರಾನ್ ವೃಣಿಶ್ವ. ಅಪ್ಪ ನೀನು ಯಾರಪ್ಪ, ಅತಿಥಿಯಾಗಿ ಬಂದಿದೀಯಾ, ಉಪವಾಸ ಕೂತ್ಕೊಂಡಿದ್ದೀಯಾ, ಬ್ರಾಹ್ಮಣನಾಗಿ ಕಾಣ್ತಾ ಇದ್ದೀಯಾ, ನಮ್ಮಲ್ಲಿ ಅತಿಥಿಯಾಗಿ ಬಂದಿದ್ದೀಯಾ, ನೀ ಯಾರಪ್ಪ ನೀನು? ನಮಸ್ತೆ ಅಸ್ತು ಬ್ರಹ್ಮನ್, ನಿನಗೆ ನನ್ನ ದೀರ್ಘದಂಡ ನಮಸ್ಕಾರಗಳು. ಸ್ವಸ್ತಿ ಮೇ ಅಸ್ತು, ನನಗೆ ಆಶೀರ್ವಾದ ಮಾಡು, ನನಗೆ ಮಂಗಳ ಉಂಟಾಗಲಿ. ತಸ್ಮಾತ್ ಪ್ರತಿ ತ್ರೀನ್ ವರ ಮೃಣೇಶ್ವ, ನಾನು ಮಾಡಿದ ಅಪರಾಧಕ್ಕಾಗಿ ಮೂರು ದಿನಗಳು ನಿನ್ನನ್ನು ಹೊರಗಡೆ ಕೂಡಿಸಿ ಕಾಯಿಸಿದ್ದಕ್ಕಾಗಿ ನಾನು ನಿನಗೆ ಮೂರು ವರಗಳನ್ನು ಕೊಡ್ತೀನಿ, ಕೇಳ್ಕೊಳ್ಳಪ್ಪ.